ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಕಾರ್ಯಕ್ರಮ ರೇಗಿಲ ಮಿಡಿತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಡಿಎ ಸುಮನ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಬಬೂರ್ ಫಾರ್ಮ್ ಹಿರಿಯೂರು. ಇವತ್ತಿನ ದಿನ ನಾನು ಸಾವಯವ ಕೃಷಿಯಲ್ಲಿ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಅಂದರೆ ರೈಸೋಬಿಯಂ ಅಂತ ಹೇಳ್ತೀವಿ, ರೈಸೋಬಿಯಂ ಜೀವಾಣು ಗೊಬ್ಬರ. ಇದರಲ್ಲಿ ದ್ವಿದಳ ಧಾನ್ಯಗಳಿಗೆ ನಾವು ಹೆಚ್ಚಾಗಿ ಬೀಜೋಪಚಾರ ಮಾಡಿ ಉಪಯೋಗಿಸ್ತಿದ್ದೀವಿ. ಇದನ್ನು ನಾವು ಉಪಯೋಗಿಸೋದ್ರಿಂದ ಇಳುವರಿಯಲ್ಲಿ ಶೇಕಡ 18-20% ಭಾಗ ಹೆಚ್ಚುತ್ತದೆ. ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಶೇಕಡ 20-25% ಕಡಿಮೆಗೊಳಿಸಬಹುದು. ಇನ್ನೊಂದು ಇದರ ಉಪಯುಕ್ತತೆ ಅಂದರೆ ಇದನ್ನು ಏಕದಳ ಧಾನ್ಯಗಳು, ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳು, ಅಲಂಕಾರಿಕ ಸಸ್ಯಗಳು, ಪ್ಲಾಂಟೇಷನ್ ಬೆಳೆಗಳಾದ ತೆಂಗು, ಅಡಿಕೆ ಇತ್ಯಾದಿ ಹಾಗೂ ವಾಣಿಜ್ಯ ಬೆಳೆಗಳಿಗೆ ಸಹಿತ ಉಪಯೋಗಿಸಬಹುದು. ಇದು ಅಜಿಟೋಬ್ಯಾಕ್ಟರ್ ಅಂತ ಹೇಳ್ತೀವಿ. ಇನ್ನೊಂದು ಅಜೋಸ್ಪೈರಲಮ್ಮು. ಇವೆರಡೂ ಸೂಕ್ಷ್ಮ ಜೀವಾಣುಗಳೇ, ಆದರೆ ಇದನ್ನು ನಾವು ಏಕದಳ ಧಾನ್ಯಗಳಿಗೆ ಉಪಯೋಗಿಸ್ತೀವಿ. ಶೇಕಡ 20-25% ಸಾರಜನಕ ಗೊಬ್ಬರಗಳ ಬಳಕೆಯನ್ನು ಸಹಿತ ಕಡಿಮೆಗೊಳಿಸುತ್ತದೆ. ಅಂದರೆ ಈ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ನಮಗೆ ಖಂಡಿತ ಇಳುವರಿಯಲ್ಲೂ ಹೆಚ್ಚು ಕಾಣ್ತೀವಿ, ಮತ್ತು ಸಾರಜನಕ ರಸಗೊಬ್ಬರ ಪ್ರಮಾಣವನ್ನು ನಾವು ಇಳಿಕೆ ಮಾಡಬಹುದು. ಇದನ್ನು ನಮ್ಮ ರೈತರು ಮಂದಟ್ಕೋಬೇಕು. ಇಳುವರಿ ಸಹಿತ 18-20% ಖಂಡಿತ ಹೆಚ್ಚುತ್ತದೆ. ನಂತರ ಅಜೋಲಾ ಅಂತ ಇನ್ನೊಂದು ಫರ್ನ್ ಅಂತ ಹೇಳ್ತೀವಿ, ಇದನ್ನು ನಾವು ನೀಲಿ ಹಸಿರು ಪಾಚಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇದನ್ನು ಸಹ ನಾವು ಭತ್ತದ ಗದ್ದೆಯಲ್ಲಿ ಹಾಕಿದಾಗ ಸಾರಜನಕನ ಒದಗಿಸುತ್ತೆ. ಇದರಿಂದ ಸಹಿತ ನಾವು ರಾಸಾಯನಿಕ ಗೊಬ್ಬರದ ಸಾರಜನಕ ಗೊಬ್ಬರದ ಪ್ರಮಾಣವನ್ನು ಇಳಿಕೆ ಮಾಡಬಹುದಾಗಿದೆ. ಇದನ್ನು ನಾವು ಕಾಂಪೋಸ್ಟ್ ತಯಾರಿಕೆಯಲ್ಲೂ ಸಹಿತ ಉಪಯೋಗಿಸಬಹುದು, ಮತ್ತು ಪ್ರಾಣಿಗಳ ಫೀಡ್ನಲ್ಲಿ ಸಹಿತ, ಹಸು, ಕೋಳಿ, ಹಂದಿ ಆಹಾರ ಮತ್ತು ಮೀನು ಸಾಕಾಣಿಕೆಯಲ್ಲೂ ಸಹಿತ ಈ ಅಜೋಲವನ್ನು ಬಳಸ್ತಾ ಇದ್ದಾರೆ. ನಂತರ ರಂಜಕ ಕರಗಿಸುವ ಇನ್ನೊಂದು ಒಂದು ಉತ್ತಮವಾದ ಜೈವಿಕ ಗೊಬ್ಬರ ಇದೆ. ಅದನ್ನು ನಾವು ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅಂದರೆ ಬ್ಯಾಸಿಲಸ್ ಮೆಗಟೀರಿಯಂ ವೆರೈಟಿ ಫಾಸ್ಫಾಟಿಕಮ್ ಅಂತ ಐಸೋಲೇಟ್ ಮಾಡಿ ನಾವು ಲ್ಯಾಬಲ್ಲಿ ಅದನ್ನು ಇವಾಗ PSB ಅಂತ ಶಾರ್ಟ್ ಫಾರ್ಮಲ್ಲಿ ಹೇಳ್ತೀವಿ, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ರಂಜಕ ಕರಗಿಸುವ ಗೊಬ್ಬರ ಅಂತ. ರಂಜಕ ಗೊಬ್ಬರವನ್ನು ಕರಗಿಸಿ ಇದನ್ನು ಬೆಳೆಗಳಿಗೆ ಒದಗಿಸಿ ಸಸ್ಯಗಳ ಬೆಳವಣಿಗೆಯನ್ನು ಶೇಕಡ 25-30% ಹೆಚ್ಚಿಸಿ ಹಾಗೂ ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನು ಸಹಿತ ಶೇಕಡ 20-25% ನಾವು ಕಡಿಮೆಗೊಳಿಸಬಹುದಾಗಿದೆ. ಈ ರಂಜಕ ಕರಗಿಸುವ ಗೊಬ್ಬರ ಇತ್ತೀಚೆಗೆ ರೈಸೋಬಿಯಂ ರೀತಿಯಲ್ಲಿಯೇ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಒದಗಿಸಲಾಗ್ತಿದೆ. ಚಿಕ್ಕದಾಗಿ ನಾವು PSB ರೈಸೋಬಿಯಂ ಅಂತ ನಮ್ಮ ರೈತರಿಗೆಲ್ಲ ಈಗ ತುಂಬ ಮನದಟ್ಟಾಗಿದೆ. ಈಗ ಇಷ್ಟು ತನಕ ನಾನು ಬ್ಯಾಕ್ಟೀರಿಯಾ ಬಗ್ಗೆ ಹೇಳ್ತಾ ಇದ್ದೆ. ಇದು ಎಲ್ಲ ಜೈವಿಕ ಗೊಬ್ಬರಗಳು, ಮೊದಲು ನಾವು ಕಂಡುಹಿಡಿದಿದ್ದು ಬ್ಯಾಕ್ಟೀರಿಯಾ, ನಂತರ ಇನ್ನು ಬೇರೆ ಕಡೆ ವಿಜ್ಞಾನಿಗಳು ಶಿಲೀಂಧ್ರದಿಂದ ಸಹಿತ ನಾವು ರಂಜಕವನ್ನು ಒದಗಿಸಬಹುದು ಅಂತ ಸಂಶೋಧನೆಯಿಂದ ತಿಳಿದುಕೊಂಡು ಮೈಕೋರೈಸಾ ಶಿಲೀಂಧ್ರ ಬೇರು ಅಂತ ಕನ್ನಡದಲ್ಲಿ ಹೇಳ್ತೀವಿ, ಕೆಲವರು ವ್ಯಾಮ್ ಅಂತ ಇತ್ತೀಚೆಗೆ ಅದು ಎಲ್ಲರ ಬಾಯಲ್ಲಿ ಅದು ಬರ್ತಾ ಇದೆ. ಸೊ ಮೈಕೋರೈಸಾ ಅಂದರೆ ಶಿಲೀಂಧ್ರ ಬೇರು, ಇದು ಬೇರುಗಳಿಗೆ ರಂಜಕವನ್ನು ಒದಗಿಸುತ್ತೆ. ಅಂದರೆ ಇದು ರಂಜಕನ ಕರಗಿಸುವಂಥ ಗೊಬ್ಬರ ಅಲ್ಲ, ರಂಜಕನ ಎಲ್ಲಿ ಕರಗಿರುತ್ತೋ ಆ ಜಾಗದಿಂದ ಅದು ನಮ್ಮ ಗಿಡಗಳಿಗೆ ಸಪ್ಲೈ ಮಾಡುತ್ತೆ, ಅಂದರೆ ಮಧ್ಯವರ್ತಿಗಳ ಥರ ಮಾಡುತ್ತೆ. ಇದನ್ನು ಸಹಿತ ಹಾಕೋದ್ರಿಂದ ನಿಮಗೆ ರಂಜಕದ ಪ್ರಮಾಣ ಹೆಚ್ಚಾಗತ್ತೆ, ಮತ್ತು ನಮ್ಮ ಸಸ್ಯಗಳ ಬೆಳವಣಿಗೆ ಬಹಳ ಉತ್ತಮಗೊಳ್ಳುತ್ತದೆ. ಇದು ಇತ್ತೀಚಿನ ಸಂಶೋಧನೆ, ಇದು ಮೈಕೋರೈಸಾ ಅನ್ನೋದು. ಇದರಲ್ಲಿ ಗ್ಲೋಮಸ್ ಮಾಸೆ, ಗ್ಲೋಮಸ್ ಫ್ಯಾಸಿಕುಲೇಟಮ್ ಅಂತ ಇದೆ. ಸೊ ಯೂಶಲಿ ನಮ್ಮ ಎಲ್ಲ ಮಣ್ಣುಗಳಲ್ಲಿ ಗ್ಲೋಮಸ್ ಮಾಸೆ ಅಂತ ಅನ್ನೋದು ನಾವು ಅದನ್ನು ಲ್ಯಾಬಲ್ಲಿ ತಂದುಬಿಟ್ಟು ಐಸೋಲೇಟ್ ಮಾಡಿಬಿಟ್ಟು ಅದನ್ನು ನಾವು ನೋಡ್ಬೋದು. ನಾವು ಮೈಕ್ರೋಸ್ಕೋಪಲ್ಲಿ ಈ ಒಂದು ರಂಜಕ ಕರಗಿಸುವ ಮೈಕೋರೈಸಾ ಶಿಲೀಂಧ್ರವನ್ನು ನಾವು ನೋಡಬಹುದಾಗಿದೆ. ಯಾಕಂದರೆ ಬ್ಯಾಕ್ಟೀರಿಯಾ ಅಂದರೆ ಇದು ತುಂಬ ಚಿಕ್ಕದಾಗಿರುತ್ತೆ. ಸೊ ಇದನ್ನು ಆರ್ಡಿನರಿ ಮೈಕ್ರೋಸ್ಕೋಪಲ್ಲೂ ನಾವು ನೋಡಬಹುದಾಗಿದೆ. ಈ ರಂಜಕವಲ್ಲದೆ ಕಿರು ಪೋಷಕಾಂಶಗಳನ್ನು ಸಹಿತ ನಮ್ಮ ಈ ಮೈಕೋರೈಸಾ ಒದಗಿಸುತ್ತೆ. ಉದಾಹರಣೆಗೆ ಸತು, ಮ್ಯಾಂಗನೀಸು, ಮೆಗ್ನೀಷಿಯಂ, ಕಬ್ಬಿಣ ಮುಂತಾದವನ್ನು ಒದಗಿಸಿ ಸಸ್ಯ ಬೆಳವಣಿಗೆಯನ್ನು ತುಂಬ ಚೆನ್ನಾಗಿ ಹೆಚ್ಚಿಸುತ್ತೆ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇನ್ನು ಮುಂದೆ ಕೇಳೋಣ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಜಗಳೂರು ತಾಲೂಕು ಬಿಸ್ತುವಳ್ಳಿ ಗ್ರಾಮದ ಕೃಷಿಕ ಕಲ್ಲೇಶ್ ಅವರೊಂದಿಗೆ ಸಂದರ್ಶನವನ್ನ. ಆತ್ಮೀಯ ಕೇಳಿದರೆ ಇವತ್ತಿನ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದ ಕೃಷಿಕರಾದಂತಹ ಕಲ್ಲೇಶ್ ಅವರು ತಮ್ಮ ಜೊತೆ ಇದ್ದಾರೆ. ಅವರ ಒಂದು ಸಮಗ್ರ ಕೃಷಿ ಬದುಕು ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕಲ್ಲೇಶ್ ಅವರೇ. ನಮಸ್ಕಾರ ಸರ್. ಕಲೇಶ್ ಅವರ ಒಟ್ಟಾರೆ ನಿಮ್ಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? 12 ಎಕರೆ ಇದೆ. ನಾವು 10 ಎಕರೆ ಮೆಕ್ಕೆಜೋಳ ಹಾಕಿ 280-300 ಕ್ವಿಂಟಲ್ ತನಕ ಬೆಳಿತೀವಿ. ಮೆದ್ಲಿಗೆ ನೀರಾವರಿಗೆ ಏನಲ್ಲ, ನೀರಾವರಿಗೆ ನಮ್ದು 1000 ಅಡಿಕೆ ಗಿಡ ಅದಾವೆ. ಈಗ ಎಲ್ಲಾ ಬೆಳೆಗಳನ್ನ ಬೆಳಿಬೇಕಂತ ಯಾಕೆ ಅನಿಸ್ತು ನಿಮಗೆ? ಈಗ ಎಲ್ಲಾ ಬೆಳೆಗಳು ನಮಗೆ ಒಟ್ಟಿಗೆ ಆಗಿ ಬೇಕು. ನಮಗೆ ರಾಗಿ ಊಟಕ್ಕೆ, ಮೆಕ್ಕೆಜೋಳ ಮತ್ತೆ ದನ ಕರುಗಳಿಗೂ ಬೇಕು, ಲಾಭ ಇದು ಬೇಕು ಮೆಕ್ಕೆಜೋಳ. ಅದಕ್ಕಾಗಿ ನಾವು ಮೆಕ್ಕೆಜೋಳ, ರಾಗಿ, ಅಕ್ಕಡಿ ಕಾಳು ಎಲ್ಲ ಬೆಳೆಯುತ್ತಿದ್ದೇವೆ. ಈಗ ಅಡಿಕೆ ಅಂತಂದ್ರೆ 2 ಎಕರೆ ಒಳಗಡೆ ಅಡಿಕೆ ಮಾಡಿದ್ರೆ? ನಾವು 2.5 ಎಕರೆಯಲ್ಲಿ ಅಡಿಕೆ ಮಾಡಿದ್ದೇವೆ. ಈಗ 1.5 ಎಕರೆ ಫಸಲು ಬಂದಿದೆ. ಅಡಿಕೆ ಹಾಕ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಚೆನ್ನಾಗಿ ರೇಟ್ ಇತ್ತು, ಅದರಿಂದ ನಾವು ಆದಾಯ ಚೆನ್ನಾಗಿ ಬರ್ತಿದೆ ಅಂತ ಹಲವಾರು ಕಡೆ ನೋಡಿದ್ವಿ. ಅದಕ್ಕಾಗಿ ಅಡಿಕೆ ಬೆಳೆಯಲು ನಮಗೆ ಅನುಕೂಲ ಆಗುತ್ತೆ ಅಂತ ನಾವು ಅಡಿಕೆಯನ್ನು ಪ್ರಾರಂಭಿಸಿದೀವಿ. ಇವತ್ತೇನು ಅನಿಸುತ್ತೆ ನಿಮಗೆ ಅಡಿಕೆ ಹಾಕಿರೋದ್ರಿಂದ? ಮಳೆಯಿಂದ ಸೊಂಪಾಗಿ ನೀರಿದ್ರೆ ಮಾತ್ರ ಅಡಿಕೆ ಪಾಡು ಅಂತ. ಸಾಕಷ್ಟು ನೀರು ಇತ್ತು ಅಂದ್ರೆ ಅಡಿಕೆಯನ್ನ ಒಳ್ಳೆಯ ಲಾಭದಾಯಕವಾಗಿ ಬೆಳಿಬಹುದು ಅಂತ ಹೇಳ್ತೀರಾ? ಹೌದು ಸರ್, ಒಳ್ಳೆ ಲಾಭಕ್ಕಾಗಿ ಬೆಳಿಬಹುದು. ನೀರು, ಗೊಬ್ಬರ, ಸರ್ಕಾರಿ ಗೊಬ್ಬರವನ್ನು ನಾವೇನೆಂದು ಹಾಕಿಲ್ಲ, ಬರೀ ದನಿ ಗೊಬ್ಬರ ಹಾಕಿದ್ವಿ. ಎಕರೆಗೆ 4-5 ಲೋಡು ಗೊಬ್ಬರ ಏರ್ತೇವೆ ಅಷ್ಟೇ. ಕೊಳವೆ ಬಾವಿ ಅಂತಂದ್ರೆ ನೀವು ಸುಮಾರು ಎಷ್ಟು ಹಾಕ್ಸಿದ್ರೆ? ನಾವಿಲ್ಲಿ ಸುಮಾರು 6 ಕೊಳವೆ ಬಾವಿ ಹಾಕ್ಸಿದ್ವಿ. ಅದ್ರಾಗ 2 ಸಕ್ಸಸ್ ಆಗಿದಾವೆ, ಇನ್ನು 4 ಫೇಲ್ ಆಗಿದಾವೆ. ಸುಟ್ಟು ಬಂಡೆನೆ ಬಿದ್ದಿದಾವೆ 500 ಅಡಿ ತನಕನಾದ್ರೂ. 4 ಬೋರ್ನಾಗ ನೀರೇ ಇಲ್ಲ. ಈಗ 2 ಕೊಳವೆ ಬಾವಿಯಲ್ಲಿ ನೀರಿದೆ ಅಂತ ಹೇಳಿದ್ರ, ಕೊಳವೆ ಬಾವಿ ಅವು ನೀರು ಇಂಪ್ರೂವ್ ಆಗ್ಬೇಕಂತಂದ್ರೆ, ಅಭಿವೃದ್ಧಿ ಆಗ್ಬೇಕಂತಂದ್ರೆ ಅಕ್ಕಪಕ್ಕ ಹಿಂಗ್ ಗುಂಡಿ ಮಾಡ್ಬೇಕು, ಈ ವ್ಯವಸ್ಥೆ ಏನಾದ್ರು ಮಾಡಿದ್ರೆ? ಇಲ್ಲ ಸರ್, ಅಲ್ಲಿ ನಮ್ಮಲ್ಲಿ ಜಾಗ ಕಮ್ಮಿ ಇದೆ, ಹಳ್ಳ ಬರೋಂಥದ್ದು, ಅಲ್ಲಿ ಹಿಂಗು ಗುಂಡಿ ಮಾಡೋಕ್ಕೆ ಸ್ವಲ್ಪ ಆಗ್ತಿಲ್ಲ. ಪಕ್ಕದ ಕೆರೆ ಹೋದವೆ ಹೆಂಗ ನಡೀತೈತೆ ಅಂತ ನಾವು ಹಿಂಗು ಗುಂಡಿ ಮಾಡಿಲ್ಲ. ಅಂದ್ರೆ ನಿಮ್ಮ ಜಮೀನ್ ಪಕ್ಕದಲ್ಲೇ ಕೆರೆ ಇರೋದ್ರಿಂದ ಸಾಕಷ್ಟು ಮಳೆ ಬಂತು, ನೀರ್ ತುಂಬಿಕೊಳ್ತಂದ್ರೆ ನಿಮ್ಮ ಒಂದು ಕೊಳವೆ ಬಾವಿಯಲ್ಲಿ ಅಂತರ್ಜಲ ಹೆಚ್ಚುತ್ತೆ ಅಂತ ಹೇಳ್ತೀರ? ಮಳೆಗಾಲ ಸಂಪಾದ್ರೆ 2.5-3 ಇಂಚ್ ನೀರು ಹೊಡಿತಿದೆ ಸರ್. 8-10 ಎಕರೆ ನೀರಾವರಿ ಮಾಡಬಹುದು ಸರ್ ಮಳೆಗಾಲ ಆದ್ರೆ. ಒಟ್ಟಾರೆ ಒಟ್ಟು ನಿಮ್ಗೆ 8 ಎಕರೆ ಖುಷ್ಕಿ ಬರುತ್ತೆ, 8 ಎಕರೆ ನೀರಾವರಿ ಪ್ರದೇಶ ಬರುತ್ತೆ? ಸರ್ ನಮ್ದು 3 ಎಕರೆ ಸರ್ ನೀರಾವರಿ ಬರೋದು, ನಿದ್ದೆಲ್ಲ ಖುಷ್ಕಿ. ಒಂದೇ ತರ ಇದೆಯಾ ನಿಮ್ ಜಮೀನೆಲ್ಲ? ಇಲ್ಲ ಸರ್, ನಮ್ದು 4 ತರ ಜಮೀನ್ ಇದೆ. ಒಂದು ಅಡ್ಲು, ಒಂದು ಕೆಂಪು ನೆಲ, ಒಂದು ಜರುಗು, ಒಂದು ಕರಲು, ಎಲ್ಲ 4 ನಮೂನಿ ನಮ್ ಜಮೀನ್ ಇದೆ. ಬೇರೆ ಬೇರೆ ಕಡೆ ಇದೆ ಸರ್, ಒಂದೇ ಕಡೆ ಇಲ್ಲ. ಈಗ ಅಡಿಕೆ ಹಾಕಿದ್ರಲ್ಲ ನೀವು ಪ್ರಾರಂಭದಲ್ಲಿ, ಅಡಿಕೆ ಸಸಿಗಳನ್ನ ಎಲ್ಲಿ ತಂದು ನಾಟಿ ಮಾಡಿದ್ರೆ? ನಾವೇ ಸ್ವಂತ ಭೀಮ್ ಸಮುದ್ರದಲ್ಲಿ ಬೋಟ್ ತಗೊಂಬಂದು 6-5 ಅವನ್ನ ಪ್ಯಾಕೆಟ್ ಮಾಡಿ ಮಡಿಯಲ್ಲಿ ಇಟ್ಟು ಅವನ್ನ 1 ವರ್ಷ ಬೆಳೆಸಿ ನಾವು ನಾಟಿ ಮಾಡಿದೀವಿ. ಈಗ ಗೋಟು ಅಂತಂದ್ರೆ ಯಾವ ರೀತಿಯಾದಂತ ಗೋಟು ತಂದು ಹಾಕಿದ್ರೆ ಉತ್ತಮ ಅಂತ ಹೇಳ್ತೀರಾ? ಸರ್ ಹಳೆ ಮರ ಒಂದು 45-50 ವರ್ಷ ಮೇಲಾಗಿರ್ಬೇಕು ಗೋಟು ತರಬೇಕಂದ್ರೆ. ಅದು ಲಾಸ್ಟ್ಗೆ ಕೆಡುತ್ತಾರೆ ಗೋಟು. ಆ ಗೋಟನ್ನು ಹಣ್ಣಾಗಿರ್ತದೆ, ಆ ಗೋಟನ್ನು ತಂದು ನಾಟಿ ಮಾಡಬೇಕು. ಈಗ ಹಳೆಯ ಮರದ ಗೋಟನ್ನೇ ನಾವು ಯಾಕೆ ತಂದು ಹಾಕ್ಬೇಕಾಗುತ್ತೆ? ಈಗ ಸಸಿಗಿಡದ ತಂದು ಹಾಕಿದ್ರೆ ಇಳುವರಿ ಬರಲ್ಲ, ಒಂಬೈ ಹೊಡಿತೇವೆ ನಿಲ್ಲಲ್ಲ, ಹಳ್ಳಿ ನಿಲ್ಲಲ್ಲ. ಹಳೆ ಮರದವಾದ್ರೆ ನೀನು 5 ವರ್ಷಕ್ಕೆ ಫಸಲಿ ಬಂದು ಬಿಡ್ತದೆ ಸರ್, ಬಾಳಿಕೆ ಚೆನ್ನಾಗಿ ಬರ್ತವೆ. ಸ್ವಲ್ಪ ಅಚ್ಚುಕಟ್ಟಾಗ ಇದು ಮಾಡಿದ್ರೆ ಗಿಡ ಬಹಳ ದಿನ ಇದಾಗಿರ್ತವೆ. ಈ ಸಣ್ಣ ಸಸಿ ತಂದು ಹಾಕಿದ್ರೆ ಅವು ಇಳುವರಿ ಬರೋದಿಲ್ಲ, ಬರೀ ಒಂಬಳೆ ಕಿತ್ಕೊಂಡು ಸೀನ ನಿಲ್ಲಲ್ಲ, ಬರೀ ಒಂಬಳೆ ಇದಾಗಿಬಿಡ್ತಾವೆ ಸರ್. ಈಗೆಲ್ಲ ಗೋಟ್ ತಗೊಂಬಂದ್ರಲ್ಲ ನೀವು ತಂದು ಗೋಟ್ ಯಾವ ರೀತಿ ನೀವು ಸಸಿಗಳು ಮಾಡ್ಕೊಂಡ್ರೆ? ಸರ್ ನಾವು ಮೊದಲು ಗೋಟ್ ತಗೊಂಬಂದು ಒಂದು ಗುಣಚೀಲದಲ್ಲಿ ಒಂದು ತಿಂಗಳು 1.5 ತಿಂಗಳು ಎಲ್ಲ ಕಾವಿಗೆ ಹಾಕಿದ್ದೀವಿ ಸರ್ ಮನೆಯಲ್ಲಿ. ಅವು ಮೊಳಕೆ ಹೊಡೆದ ಮೇಲೆ ಅವನ್ನ ಪ್ಯಾಕೆಟಿಗೆ ಮಾಡಿ ಮಡಿಯಲ್ಲಿ ನೀರು ಬಿಟ್ಟು ಮಡಿಯಲ್ಲಿ ಇಟ್ಟಿದ್ವಿ ಸರ್. ಅವು 1-8 ತಿಂಗಳು 1 ವರ್ಷ ಆದ್ಮೇಲೆ ನಾಟಿ ಮಾಡಿದ್ವಿ. ಪ್ಯಾಕೆಟ್ನಲ್ಲಿ ಹಾಕ್ತಿರಲ್ಲ, ಪ್ಯಾಕೆಟ್ ಮಣ್ಣು ಅಂತಂದ್ರೆ ಯಾವ ರೀತಿಯಾದಂತ ಮಣ್ಣು ಬಂದ್ರೆ? ಸರ್ ಕೆಂಪು ಮಣ್ಣಾಗೂ ಆಗ್ಬೋದು, ಕರೆ ಮಣ್ಣಾಗ್ಬೋದು, ಒಂದಿಷ್ಟು ಕೊಟ್ಟಿಗೆ ಗೊಬ್ಬರನೂ ಸ್ವಲ್ಪ ಅಚ್ಚುಕಟ್ಟಾಗ ಕೊಟ್ಟಿಗೆ ಗೊಬ್ಬರನೂ ಹಾಕ್ಬೋದು. ಆ 3 ತರ ಮಿಕ್ಸ್ ಮಾಡಿ ಮಣ್ಣು ಚೆನ್ನಾಗಿ ಅದ ಮಾಡಿ ಪ್ಯಾಕೆಟ್ನಲ್ಲಿ 1/2 ಭಾಗ ಮಣ್ಣು ತುಂಬಿದ ಮೇಲೆ ಸಸಿ ಅವು ಮೊಳಕೆ ಹೊರತ್ತಾವಲ್ಲ ಆ ಸಸಿನ ಇಟ್ಟು ಮೇಲೆ ಮತ್ತೆ ಮಣ್ಣು ಹಾಕಿ ಮಡಿಯಲ್ಲಿ ಇಡಬೇಕು ಸರ್. ಆ ರೀತಿ ಸಸಿ ಮಡಿನ ಎಷ್ಟು ದಿನ ತನಕ ಮನೆ ಹತ್ರ ಬೆಳೆಸಬೇಕು? ಒಂದು 4-5 ತಿಂಗಳು ಬೆಳೆಸ್ಬೋದು ಸರ್. 4-5 ತಿಂಗಳು ಬೆಳೆಸಿದ ಮೇಲೆ ಹೊಲಕ್ಕೆ ಹಾಕ್ಬೋದು. ಕೆಲವರು 8 ತಿಂಗಳು 1 ವರ್ಷದ ತನಕ ಬೆಳೆಸ್ತಾರೆ ಸರ್. ಅವು ಸ್ವಲ್ಪ ದೊಡ್ಡವಾದ್ರೆ ಅಷ್ಟು ಕ್ಲೀನಾಗಿ ಹತ್ತಿಗೆನಲ್ಲ. 4 ತಿಂಗಳು ಅಥವಾ 5 ತಿಂಗಳು ಬೆಳೆಸಿ ಹೊಲದಲ್ಲಿ ಹಾಕಿದ್ರೆ ಚೆನ್ನಾಗಿ ಹತ್ತಿಗೆಂತವ್ ಸರ್. ಈಗೆಲ್ಲ ಮನೆ ಹತ್ರ ಬೆಳೆಸ್ತಿರಲ್ಲ, ಏನ್ ನೆರಳಲ್ಲಿ ಇಡ್ಬೇಕಾಗುತ್ತ? ಏನ್ ಬಿಸಿಲಲ್ಲಿ ಇಟ್ಟರು ನಡೀತದ? ಸ್ವಲ್ಪ ಅರಿನೆಳ್ಳು ಇದ್ರೆ ಪಾಡ್ಸ. ಬಿಸಿಲಾಗ ಬೆಳೆಸ್ತೇವು, ಹೊಲದಲ್ಲಿ ಹೋಗಿ ಬಿಸಿಲಾಗ ಇದ್ರೆ ಏನಾಗಲ್ಲ, ಅರಿನೆಳ್ಳಾಗ ಬೆಳೆಸ್ತೇವು. ಸ್ವಲ್ಪ ನಾವು ಬಾಳೆಯೋ ನುಗ್ಗೆಯೋ ಏನಾರ ಒಂದು ಸ್ವಲ್ಪ ನಡುವೆ ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳಿತಾವೆ ಸರ್. ಬರೀ ಹಂಗೆ ಬಯಲಾಗ ಹೋಗಿ ಹಾಕಿದ್ರೆ ಅವು ಬಿಸಿಲಿಗೆ ತಡೆಯೋದಿಲ್ಲ, ಎಲ್ಲ ಒಣಗಿ ಹೋಗಿರ್ತವೆ. ಈ ನೆರಳಿಗೆ ಏನಾರ ಒಂದು ಸ್ವಲ್ಪ ಇದ್ರೆ ಅಚ್ಚುಕಟ್ಟಾಗೆ ಅವು ಚೆನ್ನಾಗಿ ಹತ್ತಿಗೆಂತವೆ ಸರ್. ಪ್ಯಾಕೆಟ್ ಸಸಿಗಳಿಗೆ ಪ್ರತಿನಿತ್ಯ ನೀರು ಅಂತಂದ್ರೆ ಯಾವ್ಯಾವ ಟೈಮಲ್ಲಿ ಕೊಡಬೇಕಾಗುತ್ತೆ? ಬೆಳಿಗ್ಗೆ ಒಂದ್ಸಲಿ ಸಾಯಂಕಾಲ ಒಂದ್ಸಲಿ ಹಾಕ್ತಿವಿ ಸರ್. ಹೊಲದಲ್ಲಿ ಆದ್ರೆ ಮೂರ್ ದಿನಕ್ಕೊಂದಿಟ್ಟು ನಾಲ್ಕ್ ದಿನಕ್ಕೊಂದಿಟ್ಟು ಪೈಪ್ ಹಾಕಿ ಮಡೆ ತುಂಬ ಬಿಟ್ಬಿಡ್ತೀವಿ ಸರ್. ಈ ರೀತಿ ನೀವು ಸಸಿ ಮಡಿ ಮಾಡ್ಕೊಂಡ್ಮೇಲೆ ಸಸಿಗಳೆಲ್ಲ ನಿಮಗೆ ನಾಟಿ ಬಂದಾಗ ಜಮೀನಿನಲ್ಲಿ ಯಾವ ರೀತಿಯಾದಂತಹ ಒಂದು ವಿಧಾನ ಅನುಸರಿಸಿ ನಾಟಿ ಮಾಡಿದ್ರ ಸರ್? ನಾವು ಒಂದು ಅಡಿ ಸಸಿ ಇದ್ದಾಗಿಂದ ನಾಟಿ ಮಾಡಿದೀವಿ ಸರ್. ಅವು ತೀರಾ ದೊಡ್ಡವಾದ್ರೆ ತಡಿಯಲ್ಲ, ದೊಡ್ಡವಾದ್ರೆ ಮುರಿಯೋದು, ಇದಾಗೋದು, ಇದಾಕಸ ಹತ್ತಿ ಒಳದಲ್ಲ ಅವು ಬೇರೆ ಒಣಗೋದು, ಇದಾಗೋದು ಆಕಾಸ. ಒಂದು ಅಡಿ ಸಸಿ ಇದ್ದಾಗ ಹಾಕಿದ್ರೆ ಅವು ಅಚ್ಚುಕಟ್ಟಾಗಿ ಕ್ಲೀನ್ ಆಗೈತಿ ಅಂತ ಸರ್. ಈಗ ನಾಟಿ ಮಾಡ್ಬೇಕಾದ್ರೆ ಪಾಕೆಟ್ ಅವನ್ನೆಲ್ಲ ತೆಗೆದು ನಾಟಿ ಮಾಡ್ಬೇಕಾಗತ್ತೆ? ಹ್ಞೂ ಸರ್, ಪಾಕೆಟ್ ಅವು ಬ್ಲೇಡಿಂದ ಕೊಯ್ದು ಸಸಿ ಇಡಕರ ಕೆಸರು ಮಾಡ್ಬೇಕು. ಚೆನ್ನಾಗಿ ಕೆಸರು ಮಾಡಿ ಆ ಸಸಿಯನ್ನ ಅದ್ರಲ್ಲಿ ಇಟ್ಟರೆ ಚೆನ್ನಾಗಿ ಹತ್ತಿ ಅಂತಾವ ಸರ್. ಗುಂಡಿ ಅಂತಂದ್ರೆ ಎಷ್ಟು ಆಳವಾಗ ಗುಂಡಿ ತೆಗಿದ್ರೆ? ಒಂದು ಅಡಿ ಗುಂಡಿ ತೆಗಿಬೇಕು ಸರ್. ಮತ್ತೆ ಗುಂಡಿ ತೆಗೆದದ್ದು ಮಣ್ಣು ಇರ್ತತಲ್ಲ, ಆ ಮಣ್ಣನ್ನು ಅದರಲ್ಲಿ ರಾಡಿ ಮಾಡ್ಬೇಕು ಸರ್. ರಾಡಿ ಮಾಡಿ ಆ ಗಿಡನ ಅದರಲ್ಲಿ ಇಡಬೇಕು. ಇಟ್ಟರೆ ಒಳ್ಳೆ ಚೆನ್ನಾಗೆ ನಮಗೆ ಹತ್ತಿಗೆ ಅನುಕೂಲ ಆಗುತ್ತೆ ಸರ್. ಈಗೆಲ್ಲ ನಾಟಿ ಮಾಡಿದ್ಮೇಲೆ ಎಲ್ಲ ಸುತ್ತಲೂ ತುಳಿತಾರಲ್ಲ, ಇದರ ಉದ್ದೇಶ ಏನು? ಅವು ಗಾಳಿಗೆ ಬೇರು ಸುಡ್ಲತಾವಂತ ಆ ಥರ ತುಳಿಬೇಕು ಸರ್. ಹಾಕಿ ಎರಡು ದಿನದಾಗ ತುಳಿಬೇಕು ಸರ್ ಎಲ್ಲ ಬಡ್ಡೆನೆಲ್ಲ. ಈಗ ನಾಟಿ ಮಾಡಿದ್ಮೇಲೆ ನೀವು ನೀರಿನ ವ್ಯವಸ್ಥೆ ಅಂತಂದ್ರೆ ಯಾವ ರೀತಿ ಮಾಡಿದ್ರೆ? ಸರ್, ನಾವೆಲ್ಲ ಡ್ರಿಪ್ ಮಾಡಿದ್ವಿ. ನಾಟಿ ಮಾಡಿ ಎರಡು ದಿನ ಆದ್ಮೇಲೆ ಡ್ರಿಪ್ಪಿನ ಮೂಲಕ ಒಂದೊಂದು ಗಂಟೆ ಹಂಗೆ ಬೆಡ್ ಬೆಡ್ಗೆ ಡ್ರಿಪ್ ಬಿಡ್ತಿದ್ವಿ ಸರ್. ಈಗ ಡ್ರಿಪ್ ಅಂತಂದ್ರೆ ಎಲ್ಲ ನೀವೇ ಸ್ವಂತಕ್ಕೆ ಮಾಡಿಸಿದ್ರ ಏನು ಸಬ್ಸಿಡಿ ತಗೊಂಡ್ರೆ? ಎಕರೆಗೆ ಇಷ್ಟು ಅಂತ ಸಬ್ಸಿಡಿ ಇರ್ತದೆ, ಸಬ್ಸಿಡಿ ಬಂತ ಸರ್ ನಮಗೆ ಅದು. ಈ ಅಡಿಕೆ ನಾಟಿ ಅಂತಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡಿದ್ರ? ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಮಾಡಿದ್ರ? ಸಸಿಯಿಂದ ಸಸಿಗೆ ಎಷ್ಟು ಅಂತರ ಮಾಡಿದ್ರ? ನಾವು ಸಾಲಿನಿಂದ ಸಾಲಿಗೆ ಮೂಡ ಪಡುವ 8 ಅಡಿ ಐತಿ ಸರ್. ಟೆಂಕ ಪಡುವ 7.5 ಅಡಿ ಮಾಡಿದ್ವಿ ಸರ್. ಅದಕ್ಕಿಂತ ದೊಡ್ಡ ದಾಯ ಮಾಡ್ತಾರೆ ಕೆಲವರು, 8x8 ಮಾಡ್ತಾರೆ, 8x9 ಮಾಡ್ತಾರೆ ಸರ್. ನಮ್ದು ಸೌಲಭ್ಯ ಜಮೀನಲ್ಲ, ಅದಕ್ಕಾಗಿ ನಾವು 7.5x8 ಮಾಡಿದೀವಿ ಸರ್. ಅಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ ಸರ್? ಹೊಲ ಅವ್ರವ್ರ ಹೆಚ್ಚಿ ಅವ್ರವ್ರ ಎಂತಿ ಅನ್ಸಾರ್ದಾಗ ಅವ್ರದ್ದು ಜಾಸ್ತಿ ಜಮೀನು ಇದ್ರೆ 8x9 ಮಾಡಿದ್ರೆ ಅನುಕೂಲ ಸರ್. ಟ್ಯಾಕ್ಟ್ರಿ ಒಳಗೆ ಮಣ್ಣು ಏರ್ಬೋದು, ಎರಡು ಮಕ್ಕ ಟ್ಯಾಕ್ಟ್ರಿ ಹೊಡಿಬೋದು ಕ್ಲೀನಾಗೆ. ಈಗ ನಾವು 7.5x8 ಮಾಡಿದ್ವಿ, ನಮ್ಮವು ಮಣ್ಣು ಪಣ್ಣು ಏರಕ್ ಬರಲ್ಲ ಸರ್. ಮಣ್ಣು ಅಲ್ಲಲ್ಲಿ ಕೆಡಿಸ್ಕೊಂಡು ನಾವು ಮಣ್ಣು ಹಾಕ್ಸಿಬೇಕು. ಅಡಿಕೆಯಲ್ಲಿ ಉಳಿಮೆ ಅಂತಂದ್ರೆ ಪ್ರತಿ ವರ್ಷನೂ ಮಾಡ್ತೀರ? ಹ್ಞೂ ಸರ್, ಪ್ರತಿ ವರ್ಷನೂ ಮುಂಗಾರಿಗೊಂದ್ಸರಿ ಹಿಂಗಾರಿಗೊಂದ್ಸರಿ ಎಲ್ಲ ರೂಟ್ ಹೊಡಿಸ್ತೀವಿ ಸರ್. ಈಗ ಒಟ್ಟಾರೆ ನಿಮ್ಮ ಅಡಿಕೆ ಜಮೀನಿನಲ್ಲಿ ಎರಡು ಕಡೆಯಿಂದ ನೀವು ಟ್ರ್ಯಾಕ್ಟರಿಂದ ಉಳಿಮೆ ಮಾಡೋದಷ್ಟು ನೀವು ದಾಯ ಮಾಡಿದ್ರ? ಹೌದು ಸರ್, ನಾವು 7.5x8 ಮಾಡಿದೀವಲ್ಲ, ಎರಡು ಕಡೆ ರೂಟ್ ಹೊಡಿತಾ ಸರ್. ಈಗ ನಾಟಿ ಮಾಡಿದ್ಮೇಲೆ ಅವೆಲ್ಲ ಹತ್ಕೊಳ್ಳೋ ತನಕ ಸಾಕಷ್ಟು ಗಮನ ವಹಿಸಬೇಕಾಗುತ್ತೆ ಅಂತ ಹೇಳ್ತಾರೆ, ಯಾವ ರೀತಿ ಗಮನ ಬೆಳೆಸಬೇಕಾಗುತ್ತೆ ಅಡಿಕೆ ಸಸಿಯನ್ನು? ಅಡಿಕೆ ಸಸಿಯನ್ನು ನಾವು ಎಷ್ಟು ಕ್ಲೀನಾಗಿ ಅವನ್ನ ಇಟ್ಕೊಂಡಿರ್ತೀವೋ ಅಷ್ಟು ಕ್ಲೀನಾಗಿ ಹಚ್ಕಂತ ಸರ್. ಗಿಡ ಗಪ್ಪೆ ಏನು ಬೆಳೆಸಿರಬಾರ್ದು ಬಡ್ಡೆಯಲ್ಲಿ. ಅಚ್ಚುಕಟ್ಟಾಗಿ ಇಟ್ಕೊಂಡು ಅವಕ್ಕೆ ಟೈಮ್ ಸರಿ ನೀರು ಅವನ್ನೆಲ್ಲ ನೋಡ್ಕೊಂತಿದ್ರೆ ಕ್ಲೀನಾಗಿ ಅವು ಹೋಗೋದಲ್ಲ ಸರ್. ಯಾವಾಗ ಹೋಗಿದ್ವಿ ನೀರು ತಿರುವಿದ್ವಿ, ಯಾವಾಗ ಗಿಡ ಅವನ್ನ ಬೆಳೆಸಿದ್ವಿ ಅಂದ್ರೆ ಕ್ಲೀನ್ ಆಗಲ್ಲ ಸರ್. ಈಗೆಲ್ಲ ಅಡಿಕೆ ನಾಟಿ ಮಾಡಿದ್ಮೇಲೆ ಅಡಿಕೆ ಒಳಗಡೆ ಮತ್ತೆ ಮಿಶ್ರ ಬೆಳೆಯಾಗಿ ಏನೇನು ಬೆಳೆದ್ರ ಸರ್? ನಾವು ಒಂದು ವರ್ಷ ಮೆಕ್ಕೆಜೋಳ ಬೆಳೆದ್ವಿ, ಒಂದು ವರ್ಷ ಮೆಣಸಿನ ಗಿಡ ಬೆಳೆದ್ವಿ, ಮೆಣಸಿನ ಗಿಡ ತೆಗೆದ್ಮೇಲೆ ಬಾಳೆ ಹಾಕಿದ್ವಿ. ಈಗೆಲ್ಲ ದೊಡ್ಡವಾದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ರೂಟ್ ಹೊಡಿಸಿ ಇತ್ತೀವಿ ಸರ್. ವರ್ಷಕ್ಕೆ ಮುಂಗಾರಿಗೊಂದಿಟ್ಟು ಹಿಂಗಾರಿಗೊಂದಿಟ್ಟು ರೂಟ್ ಹೊಡಿಸಿ ಕ್ಲೀನ್ ಮಾಡ್ತೇವೆ ಸರ್. ಅಂದ್ರೆ ಪ್ರಾರಂಭದಲ್ಲಿ ಬಾಳೆ ಬೆಳೆದ್ರೆ ಇಲ್ಲ ಮೆಣಸಿನ ಗಿಡ ಬೆಳೆದ್ರ? ಪ್ರಾರಂಭದಲ್ಲಿ ಮೆಣಸಿನ ಗಿಡ ಹಾಕಿದ್ವಿ ಸರ್. ಅಡಿಕೆ ಗಿಡ ಹಾಕಿದಾಗ ಮೆಣಸಿನ ಗಿಡ ಹಾಕಿದ್ವಿ. ಈಗ ಪ್ರಾರಂಭದಲ್ಲಿ ಬಾಳೆ ಹಾಕಿದ್ರೆ ಸಾಕಷ್ಟು ಉತ್ತಮ ಗಿಡಗಳಿಗೆ ಅಡಿಕೆಗೆ ಸಸಿ ನೆರಳು ಸಿಗುತ್ತೆ ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ನೀವ್ ಯಾಕೆ ಬಾಳೆ ಬೆಳಿಲಿಲ್ಲ ಸರ್? ನಾವು ಪ್ರಾರಂಭದಾಗ ಬಾಳೆ ಅಂದ್ರೆ ಅವು ಒಂದ್ ಸ್ವಲ್ಪ ಬ್ಯಾಸಿ ಆಗಿತ್ತು ಸರ್. ಆ ಬ್ಯಾಸಿಯಲ್ಲಿ ಬಾಳೆ ಸರಿ ಬರಲ್ಲ ಅಂತ ಮಳೆಗಾಲಕ್ಕೆ ಹಾಕೋಣ ಮೆಣಸಿನ ಗಿಡ ತಕ್ಕಂದು ಅಂತ ನಾವು ಬಾಳೆ ಹಾಕ್ಲಿಲ್ಲ. ಆ ಮೆಣಸಿನ ಗಿಡ ತೆಗೆದು ಬಾಳೆ ಹಾಕಿದ್ವಿ ನಾವು. ಈಗ ಎಷ್ಟು ವರ್ಷ ಬೆಳೆದ್ರ ಮೆಣಸಿನ ಗಿಡ ಪ್ರಾರಂಭದಲ್ಲಿ? ಒಂದೇ ವರ್ಷ ಸಹ ಬೆಳೆದದ್ದು, ಆಮೇಲೆ ಬಾಳೆ ಹಾಕಿದ್ವಿ ಹಂಗ ತೆಗೆದು. ಈಗ ಪ್ರಾರಂಭದಲ್ಲಿ ಮೆಣಸಿನ ಗಿಡ ಅಷ್ಟೊಂದು ನಿಮ್ಗೆ ಇಳುವರಿ ಬರಲಿಲ್ವಾ? ಬೆಳೆನ ಇಳುವರಿ ಚೆನ್ನಾಗಿ ಬಂತು, 7x8 ಒಳಗೆ ರೇಟ್ ಇತ್ತ, ಅನುಕೂಲ ಅಷ್ಟೇ ಮಾಡಿದ ಖರ್ಚಿಗೆ ಅಷ್ಟಕ್ಕೆ ಆಯ್ತು. ಈಗ ನಂತರ ಬಾಳೆ ಬೆಳೆದ್ರಲ್ಲ, ಯಾವ ತಳಿಯ ಬಾಳೆಯನ್ನ ಹಾಕಿದ್ರ ನೀವು? ನಾವು ಏಲಕ್ಕಿ ಹಾಕಿದ್ವಿ ಸರ್. ಅದು ಏಲಕ್ಕಿ ಪರವಲ್ಲ, ಚೆನ್ನಾಗೆ ಒಂದು ನಾವು ಮಾಡಿದ ಖರ್ಚೆಲ್ಲ ತೆಗೆದು ಒಂದು 80,000 ರೂಪಾಯಿ ದುಡ್ಡು ಉಳಿದಿತ್ತು ಸರ್. ಯಾಕೆ ಏಲಕ್ಕಿ ಬಾಳೆನೇ ಬೆಳಿಬೇಕಂತ ಯಾಕೆ ಅನಿಸ್ತು ನಿಮಗೆ? ಅದು ಪಚ್ಚ ಬಾಳೆ ರೇಟ್ ಇರಲ್ಲ ಸರ್, ಅವು ಮನೆ ಸೈಜ್ ಬರ್ತವೆ, ಅವು ರೇಟ್ ಇರಲ್ಲ. ಏಲಕ್ಕಿ ಆದ್ರೆ ಸಣ್ಣವು 4 kg 5 kg ಬಂದ್ರು ರೇಟ್ ಸಿಗುತ್ತೆ, ಅದು ಇಳುವರಿ ಚೆನ್ನಾಗಿ ಬರ್ತದೆ, ಅದೇ ಪಾಡು. ಈಗ ಉತ್ತಮವಾಗಿ ನಾವು ಇಳುವರಿ ಪಡಿಬೇಕಪ್ಪ ಅಂತಂದ್ರೆ ಬಾಳೆಯಲ್ಲಿ ಯಾವ ರೀತಿ ನೀವು ಕೆಲಸ ಕಾರ್ಯಗಳನ್ನ ಮಾಡ್ಕೊಂತ ಬಂದ್ರೆ ಬಾಳೆಯಲ್ಲಿ? 2x2 ಗುಂಡಿ ತೆಗಿಬೇಕು ಸರ್. ಗುಂಡಿ ತೆಗೆದು ಅದ್ರೊಳಗೆ ಗೊಬ್ಬರ, ದನಿ ಗೊಬ್ಬರ ತುಂಬಬೇಕು. ದನಿ ಗೊಬ್ಬರ ತುಂಬಿ ಗಡ್ಡೆ ಕಟ್ ಮಾಡಿರ್ತಂಕ ಗಡ್ಡೆನ ಆ ಗುಂಡಿಯಲ್ಲಿ ಹಾಕ್ಬೇಕು. ಆ ಗುಂಡಿಯೆಲ್ಲ ಹಾಕಿದ್ರಾಗ ಅವು ಒಂದು 15 ದಿನ ತಿಂಗಳು ಅವು ಮಳೆ ಕೊಡಿತಾವ. ಆ ಮೊಳಕೆ ಹೊಡೆದ ಮೇಲೆ ನಾವು ಅವಕ್ಕೆ ಆಮೇಲೆ ಸರ್ಕಾರಿ ಗೊಬ್ಬರ ದನಿ ಗೊಬ್ಬರ ಆಮೇಲೆ ಕೊಟ್ಕೊಂತ ಹೋದ್ರೆ ಬಾಳೆ ಗಿಡ ಚೆನ್ನಾಗಿ ಇಳುವರಿ ಬರ್ತವೆ ಸರ್. ಈಗ ಗಡ್ಡೆ ಅಂತಂದ್ರೆ ಬಾಳೆಗಡ್ಡೆ ಎಲ್ಲಿಂದ ತಂದ್ರ ಸರ್? ನಮ್ಮ ಇಲ್ಲಿ ಹಳ್ಳಿ ವಾತಾವರಣದಾಗ ಅವ್ರ ಹೊಲದಾಗ ಇವ್ರ ಹೊಲದಾಗ ಇದ್ವಲ್ಲ ಅವನ್ನೇ ತಂದಿದ್ದೀವಿ ಸರ್ ನಾವು. ಈಗ ಬಾಳೆಯ ಒಂದು ಗಡ್ಡೆ ಗುಣಮಟ್ಟದ ಗಡ್ಡೆ ಅಂತಂದ್ರೆ ಯಾವ ರೀತಿ ಇರ್ಬೇಕು ಅಂತ ಹೇಳ್ತೀರಾ? ಗಡ್ಡೆ ರೋಗ ರುಜಿನಿ ಯಾವ ಹುಲ್ಲದ ಗಡ್ಡೆ ಆಗ್ಬೇಕು ಸರ್. ಅವನ್ನೆಲ್ಲ ಕ್ಲೀನಾಗೆ ತೆಳ್ಳ ಕೆತ್ತಬೇಕು, ಒಳಗೆ ಉಳುಕ ಪಳಕ ಇರಬಾರ್ದು. ಅಂತ ಗಡ್ಡೆ ತಂದು ನಾಟಿ ಮಾಡಿದ್ರೆ ನಮಗೆ ಮುಂದೆ ಇಳುವರಿ ಚೆನ್ನಾಗಿ ಬರ್ತವೆ ಸರ್. ಈಗ ನಾಟಿ ಮಾಡ್ಬೇಕಾದ್ರೆ ಏನಾದ್ರೂ ಅದಕ್ಕೆ ಏನಾದ್ರೂ ಬೀಜೋಪಚಾರ ಈ ರೀತಿ ಏನಾದ್ರೂ ಮಾಡಿದ್ರೆ? ಒಂದ್ ಸ್ವಲ್ಪ ಔಷಧಿ ಹಾಕಿ ಔಷಧಿ ಗೆದ್ದಿ ಹಂಗ ನಾಟಿ ಮಾಡಿದ್ವಿ ಸರ್. ಸುಮಾರು ಅಂತಂದ್ರೆ ಎಷ್ಟು ಗಡ್ಡೆಗಳನ್ನ ನಾಟಿ ಮಾಡಿದ್ರೆ? 1,000 ಗಡ್ಡೆ ನಾಟಿ ಮಾಡಿದ್ವಿ ಸರ್. ಈಗ ಬಾಳೆಗೂ ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ? ಹ್ಞೂ ಸರ್, ಅಡಿಕೆ ಗಿಡ ಬಾಳೆ ಎಲ್ಲ ಡ್ರಿಪ್ ವ್ಯವಸ್ಥೆ ಇತ್ತು. ಆ ಡ್ರಿಪ್ ನಿಂದ ನೀರು ಬಾಳೆಗೂ ಅಡಿಕೆ ಗಿಡಗೂ ಎಲ್ಲ ಚೆನ್ನಾಗಿ ಆಗೋದು ಸರ್. ಈಗ ಸಾಕಷ್ಟು ನೀವು ಬಾಳೆ ಬೆಳೆದ್ರಲ್ಲ, ಉತ್ತಮವಾದ ಒಂದು ಇಳುವರಿ ಬಂತ? ಆದಾಯ ಚೆನ್ನಾಗಿ ಅಂತ ಅನಿಸ್ತು ನನಗೆ ಅವತ್ತಿನ ರೇಟ್ನಾಗ ಸರ್. ಈಗ ಒಳ್ಳೆ ರೇಟ್ ಐತೆ. ಈಗ ಬಾಳೆ ಅಂತಂದ್ರೆ ಎಷ್ಟು ಬೆಳೆ ಬೆಳೆದ್ರ? ನಾವು 2 ಬೆಳೆ ಬೆಳೆದ್ವಿ ಸರ್. 2 ಬೆಳೆ, ಫಸ್ಟ್ನೇ ಬೆಳೆ ಒಂದು ಸ್ವಲ್ಪ ಚೆನ್ನಾಗಾಯ್ತು, 2ನೇ ಬೆಳೆ ಒಂದು ಸ್ವಲ್ಪ ರೋಗ ಬಿದ್ದು ಲಾಸ್ ಆಗ್ಬಿಡ್ತು ಸರ್. ಈಗ ಬಾಳೆಗೆ ರೋಗ ಅಂತಂದ್ರೆ ಏನೇನು ರೋಗ ಬಂತು ನಿಮ್ಮ ಬಾಳೆಗೆ? ಅದು ನಂಜು ರೋಗ ಅಂತ ಬರ್ತದೆ ಸರ್. ಎಲ್ಲೆಲ್ಲ ಒಣಗದ ಅದು ಗೊನೆ ಹಂಗ ಸಣ್ಣ ಗೊನೆ ಕೀಳವು. ಆ ರೋಗ ಬಂದ್ರೆ ಏನ ಔಷಧಿ ಹೊಡೆದ್ರು ಕಂಟ್ರೋಲ್ ಮಾಡಕ್ ಆಗಲ್ಲ ಸರ್. ಅದು ಒಟ್ಟಾರೆ ನಿಮಗೆ ಬಾಳೆ ಲಾಭದಾಯಕ ಬೆಳೆ ಆಯ್ತು. ಹೌದು ಸರ್, ಲಾಭ ಬೆಳೆಗೆ ಆಯ್ತು ಸರ್. ನಮಗೆ ಖರ್ಚು 1,00,000 ರೂಪಾಯಿ ದುಡ್ಡು ಉಳಿತು ಎಲ್ಲ ಆಗ್ತವದು. ಈಗ ಅಡಿಕೆ ನಾಟಿ ಮಾಡಿದ್ಮೇಲೆ ಅಂತವಾಗಿ ಯಾವ ರೀತಿ ಬೆಳೆಸ್ಕೊಂತ ಬಂದ್ರೆ? ನಾವು ಫಸ್ಟ್ ವರ್ಷ ಹಾಕಿದಾಗಳಿಂದಲೋ ಹಿಂಗ್ ತರಕಾರಿ ಅವನ್ನ ಹಾಕಿದ್ವಿ. ಆ ಗಿಡ ಮಟ್ಟವಾಗಿ ಬೆಳೆದ ಮೇಲೆ ಅವನ್ನೆಲ್ಲ ಕ್ಲೀನ್ ಮಾಡಿ ಹೊಲನೆಲ್ಲ ಅಚ್ಚುಕಟ್ಟು ಮಾಡಿ ಮತ್ತೆ ಬಾಳೆ ಹಾಕಿದ್ವಿ. ಬಾಳೆನೆಲ್ಲ ತೆಗೆದು ಅಚ್ಚುಕಟ್ಟು ಅದನ್ನ ಎಲ್ಲ ಕ್ಲೀನ್ ಮಾಡಿ ಅಂತಂತ ಬೆಳೆಸ್ಕೊಂತ ಬಂದ್ವಿ ಸರ್. ಈಗ ಅಡಿಕೆಗೆ ಗೊಬ್ಬರ ಅಂತಂದ್ರೆ ಯಾವ ರೀತಿಯಾದಂತ ಗೊಬ್ಬರ ಕೊಟ್ಟು ಭೂಮಿಯ ಫಲವತ್ತತೆ ಮಾಡಿದ್ರೆ? ಸರ್, ನಾವೇನು ಸರ್ಕಾರಿ ಗೊಬ್ಬರ ಏನು ಹಾಕಿಲ್ಲ ಸರ್. ದನಿ ಗೊಬ್ಬರನೇ, ಕೊಟ್ಟಿಗೆ ಗೊಬ್ಬರನೇ. ನಮ್ಮ ದನ 7-8 ದನ ಅದಾವೆ. ದನದಿಂದ ನಾವು ಸಗಣಿ ಗೊಬ್ಬರ ಏರಿ ನಾವು ಅದನ್ನೇ ಇದ್ ಮಾಡಿದ್ವಿ ಸರ್. ಈ ಅಡಿಕೆ ಬೆಳೆಗೆ ಸರ್ಕಾರಿ ಗೊಬ್ಬರ ಕೊಡಬಾರ್ದಂತ ಅನಿಸ್ತಾ ನಿಮಗೆ? ಸರ್ಕಾರಿ ಗೊಬ್ಬರ ಕೊಟ್ರೆ ಬೇಗ ಹಾಳಾಕ ಗಿಡ ಗಡ ಗಡ ಬುಗು ಬುಗು ಬಂದು ಗಾಢ ಇದಾಗಿಬಿಡ್ತಾವ ಸರ್. ದನಿ ಗೊಬ್ಬರ ಆದ್ರೆ ಏನು ಆಗೋದಿಲ್ಲ, ಹಾಳಾಗೋದಿಲ್ಲ. ನಮಗೆ ಕೊಟ್ಟಿಗೆ ಗೊಬ್ಬರ ಆದ್ರೆ ಅನುಕೂಲ. ಈಗ ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ದೀರ್ಘಕಾಲ ಬಾಳಿಕೆ ಬರಲ್ಲ ಅಡಿಕೆ ಸಸಿ ಅಂತ ಹೇಳ್ತೀರಾ? ಹೌದು ಸರ್, ದೀರ್ಘಕಾಲ ಬರೋದಿಲ್ಲ. ಗಡಗಡ ಬಂದು ಆಮೇಲೆ ಏನಾರ ರೋಗ ಬರೋದು ಆ ತರ ಏನಾರ ಒಂದು ಇದಾಗಿಬಿಡ್ತದೆ ಸರ್. ಈ ಕೊಟ್ಟಿಗೆ ಗೊಬ್ಬರ ಆದ್ರೆ ನಮ್ಗೇನು ಅನ್ಸಲ್ಲ, ರೋಗನು ಬೀಳಲ್ಲ, ಏನಲ್ಲ, ಚೆನ್ನಾಗಿ ಅನುಕೂಲ ಆಗ್ತದೆ ಸರ್. ಈಗ ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ವರ್ಷದಲ್ಲಿ ಯಾವ ಕಾಲದಲ್ಲಿ ಕೊಡ್ತೀರಾ? ನಾವು ಡಿಸೆಂಬರ್ ತಿಂಗಳ ಹಾಕ್ತೀವಿ ಸರ್. ಅಲ್ಲಿ ಮಡೆ ಮಾಡಿ ಡಿಸೆಂಬರ್ ತಿಂಗಳಲ್ಲಿ ಬಡ್ ಬೆಡ್ಡಿಗೆ ಹಾಕಿ ಮೇಲೆ ಮಣ್ಣು ಮುಚ್ಚಿದ್ವಿ ಸರ್. ಈಗ ಅಡಿಕೆ ಒಂದು ತೋಟದಲ್ಲಿ ಕಳೆ ಅಂತಂದ್ರೆ ಯಾವ ರೀತಿ ನೀವು ಕಳೆ ತೆಗಿತೀರ? ಆ ಕಡೆ ಈ ಕಡೆ ರೂಟ್ ಓಡಿಸ್ತೀವಾ. ರೂಟ್ ಓಡಿಸಿದ ಮೇಲೆ ಸ್ವಲ್ಪ ಬಡ್ಡೆ ಬಿದ್ದದ್ದು ಕೈಲೋ ಚಲಿಕೆಲೋ ಕೆತ್ತಿ ತೆಗೆದಾಕ್ತಿವಿ ಸರ್. ಅಂದ್ರೆ ನೀವು ಯಾವ್ದೇ ರೀತಿ ಆದಂತ ಕಳೆನಾಶಕ ಸಿಂಪಡಣೆ ಮಾಡಲ್ಲ? ಹೆಚ್ಚಿಗೆ ಮಾಡಲ್ಲ ಸರ್. ಅವು ಹುಲ್ಲು ಕಾಂಗ್ರೆಸ್ ಗಿಡ ಅವು ಆದ್ರೆ ವರ್ಷದಾಗ ಒಂದ್ಸಲ ಸಿಂಪಡಣೆ ಮಾಡ್ತೀವಿ ಕಳೆನಾಶಕ. ಈಗ ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ ನಿಮ್ಮ ಒಂದು ಭೂಮಿಗೆ ಏನಾದ್ರೂ ಅಲ್ಲಿ ಕೆಟ್ಟ ಪರಿಣಾಮ ಏನಾದ್ರು ಬೀರುತ್ತಾ? ಅಗಲಗಲ ಹೊಡಿಬಾರ್ದು ಸರ್, ಅದು ಬೇರುಗಳಿಗೆ ತೊಂದರೆ ಮಾಡ್ತಾ ಇದೆ. ಭೂಮಿ ಗುಣಗಟ್ಟ ಅದ್ರ ಒಳಗೆ ಹುಳ ಫಳ ಇರ್ತಾವಲ್ಲ ಅವನ್ನೆಲ್ಲ ತಿಂದಾಕ್ಬಿಡ್ತವೆ. ಏ ವರ್ಷಕ್ಕೆ ಒಂದ್ಸಲಿ ಹೊಡೆದ್ರೆ ಏನೋ ಅನ್ಸಲ್ಲ ಸರ್. ಅದು ಅಂದ್ರೆ ಎರೆಹುಳುಗಳೆಲ್ಲ ನಾಶ ಆಗ್ತವೆ ಪದೇ ಪದೇ ನಾವು ಈ ರೀತಿಯಾದಂತ ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡೋದ್ರಿಂದ ಅಂತ ಹೇಳ್ತೀರ? ಹೌದು ಸರ್, ಅದ್ರ ಒಳ ಎರೆಹುಳ ತಿಂದು ಅವೇ ಗೊಬ್ಬರ ಆಗುತ್ತವೆ ಸರ್. ಆ ಗೊಬ್ಬರ ನಮಗೆ ಅಡಿಕೆ ಗಿಡಕ್ಕೆ ಪಾಡಾಗುತ್ತೆ. ಈ ಔಷಧಿ ಹೊಡೆದ್ರೆ ಅವೆಲ್ಲ ಸತ್ತು ಹೋಗ್ಬಿಡ್ತವೆ, ಕಳೆನಾಶಕ ಆಗಲಾಗಲ್ಲ ಹೊಡೆದ್ರೆ. ಅದರಿಂದ ನಮಗೆ ಲಾಸ್ ಆಗುತ್ತೆ ಸರ್. ಅಂದ್ರೆ ಎರೆಹುಳ ರೈತನ ಮಿತ್ರ, ಇವು ನಮ್ಮ ಜಮೀನಿನಲ್ಲಿ ಎಷ್ಟು ಅಭಿವೃದ್ಧಿ ಆಗ್ತಾವೋ ಅಷ್ಟೇ ಅಭಿವೃದ್ಧಿಯಾಗಿ ಫಲವತ್ತತೆಯಾಗಿ ಬೆಳೆ ಬರುತ್ತೆ ಅಂತ ಹೇಳ್ತೀರಾ? ಹೌದು ಸರ್. ಒಟ್ಟಾರೆ ನಿಮ್ಮ ಒಂದು ಅಡಿಕೆ ಬೆಳೆಯಂತ ಒಂದು ಭೂಮಿಯಲ್ಲಿ ಯಾವ ಪ್ರಮಾಣದಲ್ಲಿ ಇದೆ ಎರೆಹುಳು? ನಮ್ಮ ಹೊಲದಲ್ಲಿ ಸುಮಾರು ಒಂದು 1/4 ಪ್ರಮಾಣದಲ್ಲಿ ಇದೆ ಸರ್. ಈಗೆಲ್ಲ ಅಡಿಕೆ ಗರಿ ಬೀಳ್ತಾವೆ ನಿಮ್ಮ ತೋಟದಲ್ಲೆಲ್ಲ, ಆ ಗರಿಗಳನ್ನೆಲ್ಲ ಏನ್ ಮಾಡ್ತೀರಾ? ಇಲ್ಲ ಸರ್, ನಾವೇನು ಅವನ್ನೇ ಗರಿಯಲ್ಲಿ ಕಡಿ ತೆಗೆದಾಕಲ್ಲ, ಏನಲ್ಲ, ಹಂಗ ರೂಟ್ ಓಡಿಸ್ತೀವ. ಅವಾಗೆಲ್ಲ ಅದು ಗೊಬ್ಬರ ಆಗುತ್ತೆ, ಆ ಗೊಬ್ಬರದಿಂದಲೇ ಎರೆಹುಳ ಉತ್ಪನ್ನ ಆಗುತ್ತಾವ ಸರ್. ಅಂದ್ರೆ ನಿಮ್ಮಲ್ಲೇ ಸಿಗಂತ ತ್ಯಾಜ್ಯ ವಸ್ತುಗಳಿಂದ ಅಲ್ಲೇ ನೀವು ಸಾವಯವ ಗೊಬ್ಬರ ಮಾಡ್ತೀರಾ? ಹೌದು ಸರ್, ನಾವು ಕೊಟ್ಟಿಗೆ ಗೊಬ್ಬರ ಎಷ್ಟು ಹಾಕ್ತಿವೋ ಅದ್ರ 2 ಸೆದೆ ಗೊಬ್ಬರ ಅಡಿಕೆ ಗರೆ ಒಂಬಾಳೆ ಅವೆಲ್ಲ ಬಿದ್ದದ್ದು ಅದು ಇದ್ರ 2 ಗೊಬ್ಬರ ಆಗುತ್ತೆ ಸರ್. ಎರೆಹುಳಕ್ಕೆ ಅದು ಅನುಕೂಲ ಆಗುತ್ತೆ ಸರ್. ಮತ್ತೆ ಈಗ ಸುತ್ತಲೂ ಏನಾದರೂ ಬೌಂಡ್ರಿಗೆ ಏನಾದರೂ ಈ ತೆಂಗಿನ ಗಿಡ ಆಗಲಿ ಅರಣ್ಯ ಗಿಡಗಳನ್ನ ಆಗಲಿ ಹಾಕಿದ್ರೆ? ಇಲ್ಲ ಸರ್, ನಾವೇನು ಹಾಕಿಲ್ಲ ಸರ್. ಈಗ ಅಡಿಕೆ ಮಾರಾಟ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ನೀವು? ನಾವಿಲ್ಲೇ ಹಸೆಕಾಯಿ ತೂಕ ಕೊಡ್ತೀವಿ ಸರ್. ಹೊಲದ ಮೇಲೇನು ಕೇಣಿ ಕೊಡ್ತೀವಿ. ಇನ್ನು ನಾವೇನು ಮಾರ್ಕೆಟ್ಗೆಂದು ಹಾಕ್ಯಂದಾಗಿಲ್ಲ, ಇಲ್ಲೇ ಬರ್ತಾರೆ ಸರ್. ಈಗ ನೀವು ಸ್ವತಃ ಬೇಯಿಸಿ ಅಡಿಕೆ ಮಾಡಿ ಒಣಗಿಸಿ ಮಾರಾಟ ಮಾಡಲ್ಲ? ಇಲ್ಲ ಸರ್, ನಮಗೆ ಖರ್ಚು ಜಾಸ್ತಿ ಬರ್ತದೆ, ಅದಕ್ಕಾಗಿ ನಾವು ಹಂಗೆ ಹೊಲದ ಮೇಲೆ ಕೊಡ್ತೀವಿ. ಅಂದರೆ ಹೆಚ್ಚು ಹೆಚ್ಚು ಲಾಭ ಅಂತ ಹೇಳ್ತಾರೆ, ಈ ರೀತಿ ನಾವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡಿದರೆ? ಹ್ಞೂ ಸರ್, ಲಾಭ ಐತಿ ಸರ್, ಈಗ ಮಾಡಿದರೆ ಎಲ್ಲದೂ ಲಾಭ ಐತಿ. ನಾವು ಮಾಡಲು ಲಾಭ ಇಲ್ಲ, ನಾವು ಹತ್ತಿ ಬೆಳಿತೀವಿ, ಹತ್ತಿ ಬೆಳೆದಾಗ ಅದನ್ನ ತಗೊಂಡೋಗಿ ಮಾರ್ಕೆಟಿಗೆ ಮಾರ್ತೀವ, ಲಾಭ ಸಿಗ್ತೈತಿ. ನಾವು ಇಲ್ಲಿ ಯಾರು ಬಂದು ಮತ್ತೆ ಅವ್ರ ಕಮಿಷನ್ನರಿಗೆ ಅವ್ರಿಗೆ ಕೊಟ್ಟಿವಿ ಅಂದ್ರೆ ನಮಗೆ ಲಾಭ ಇಲ್ಲ. ಆ ಥರ ಮತ್ತೆ ಇದು ಅಡಿಕೆ ಅಷ್ಟೇ ಸರ್. ಅಂದ್ರೆ ಕೇಣಿ ಕೊಡೋದು ಉತ್ತಮ ಅಂತ ಹೇಳಿದ್ರೆ, ಹಸಿಕಾಯಿ ಮಾರಾಟ ಮಾಡೋದು ಉತ್ತಮ ಅಂತ ಹೇಳಿದ್ರೆ? ಹಸಿಕಾಯಿ ಕೊಡೋದೇ ಉತ್ತಮ ಸರ್, ಮಾರ್ಕೆಟ್ ರೇಟ್ ಹೆಂಗಿರ್ತತ ಹಂಗೆ ಮಾತಾಡಿ. ಈಗ ಕೇಣಿ ಅಂತಂದ್ರೆ ನಿಮ್ಮ ಇಳುವರಿ ಇಷ್ಟಿದೆ, ಇಷ್ಟು ಕೊಡ್ಬೋದು ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ನಮಗೆ ಹೊಲದ ಮೇಲೆ ಈ ವರ್ಷ ಒಂಬಳೆ ಅವನ್ನ ನೋಡಿರ್ತೀವ, ಈ ವರ್ಷ ಫಸಲು ಹೆಂಗ್ ಬಿಟ್ಟತೆ, ಹಿಂದ್ ವರ್ಷ ಹೆಂಗ್ ಬಿಟ್ಟತ್ತು, ಈ ವರ್ಷ ಹೆಂಗ್ ಬಿಟ್ಟತೆ ಅಂದ್ರ ಮೇಲೆ ಅಂದಾಜಿ ಮೇಲೆ ಕೇಣಿ ಕೊಡ್ತೀವಿ ಸರ್. ತೂಕ ಆದ್ರೆ ಯಾರಿಗೆ ಮೋಸ ಇಲ್ಲ. ಈಗ ಕೇಣಿ ಕೊಟ್ಟಾಗ ನಿಮಗೆಲ್ಲ ಸರಿಯಾಗಿ ಹಣ ಕೊಡ್ತಾರ ಖರೀದಿದಾರರು? ನಾವೆಲ್ಲ ಮುಂಚೆನೆ ಮಾತಾಡಿರ್ತೀವಿ ಸರ್, ಅವ್ರಿಗೆ ನಾಲ್ಕು ಟೈಮು ಇಷ್ಟಿಷ್ಟು, ಒಂದ್ಸಲಿ ಕೊಯ್ದ್ರೆ ಇಷ್ಟು, ಎರಡನೇ ಸಲಿ ಕೊಯ್ದಾಗ ಇಷ್ಟು ಅಂತ ನಾಲ್ಕು ಸಲಿ ಮಾತಾಡಿರ್ತೀವಿ, ನಾಲ್ಕು ಸಲಿ ಟೈಮಿ ಸರಿ ಕೊಡ್ತಾರೆ. ಒಟ್ಟಾರೆ ನಿಮ್ಗೆ ಅಡಿಕೆ ಬೆಳೆ ನಿಮ್ದೇ ತಂದ್ಕೊಟ್ಟಿದ್ಯಾ? ನಮ್ದ ಪರವಾಗಿಲ್ಲ ಸರ್, ನಮ್ದೇನು ಇಂದು ಲಾಸ್ ಆಗಿಲ್ಲ, ಚೆನ್ನಾಗಿ ಇಳುವರಿ ಬಂದೈತಿ. ಮತ್ತೆ ಇದ್ರ ಜೊತೆಗೆ ಹೈನುಗಾರಿಕೆ ಮಾಡಿದೀವಿ ಅಂತ ಹೇಳಿದ್ರಲ್ಲ, ಹೈನುಗಾರಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು? ನಮಗೆ ದನಿಗೆ ಗೊಬ್ಬರ ಅದು ಬೇಕಲ್ಲ ಸರ್, ನಮಗೆ ಮನೆಗೆ ಊಟ ಕಾಲು ಮೊಸರು ಎಲ್ಲ ಊಟಕ್ಕೆ ಬೇಕಾ, ಅದಕ್ಕಾಗಿ ನಾವು ಹೈನುಗಾರಿಕೆ ಮಾಡ್ತಾ ಇದೀವಿ. ಹೈನುಗಾರಿಕೆ ಅಂತಂದ್ರೆ ಏನು, ಹಸು ಸಾಕಾಣಿಕೆ ಮಾಡಿದ್ರ, ಎಮ್ಮೆ ಸಾಕಾಣಿಕೆ ಮಾಡಿದ್ರ? ಹಸು ಎಮ್ಮೆ ಎತ್ತು ಎಲ್ಲ ಅದಾವ ಸರ್ ನಮ್ಮವು. ಈಗ ನೀವು ಎತ್ತುಗಳನ್ನ ಕಟ್ಕೊಂಡು ಎಷ್ಟು ವರ್ಷದಿಂದ ಬೇಸಾಯ ಮಾಡ್ತಾ ಇದೀರ? ಈಗ 15-20 ವರ್ಷದಿಂದ ಬೇಸಾಯ ಮಾಡ್ತಾ ಇದೀವಿ ಸರ್. ನಾವು ಏನ್ ಅನಿಸುತ್ತೆ ಈ ಒಂದು ಕೃಷಿ ಜೀವನ? ಕೃಷಿ ಜೀವನ ಒಳ್ಳೇದು ಸಾ, ಮಾಡಿದ್ರೆ ನಮಗೆ ಹೊಲದ ಮೇಲೆ ನಾವು ಏಟು ದುಡಿತೀವಿ, ನಮಗೆ ಅಟ್ ಭೂಮಿ ತಾಯಿ ಫಸಲು ಕೊಟ್ಟೆ ಕೊಡ್ತಾಳೆ, ಅದರಿಂದ ನಮಗೆ ಚೆನ್ನಾಗಿ ಲಾಭ ಆಗ್ತದೆ. ಈಗ ಹಿಂದೆ ನೀವು ಪ್ರಾರಂಭದಲ್ಲಿ ಎತ್ತುಗಳನ್ನ ಕಟ್ಕೊಂಡು ಕಬ್ಬನಿಯಾಗಲಿ ಇಂಥವನ್ನೆಲ್ಲ ಸಾಕಷ್ಟು ಹೊಡಿದ್ರ? ಹ್ಞೂ ಸರ್, ನಾವು 4 ಎತ್ತು ಹೊಡಿ ಕಬ್ಬು ಮಡಿಕೆ ದಿನ ಒಂದೊಂದು ಎಕರೆನ ಕಬ್ಬು ಮಡಿಕೆ ಹೊಡ್ಕೊಂಡು ಬರ್ತಿದ್ವಿ ಸರ್. ಈಗ ಏನೆಲ್ಲ ಟ್ಯಾಕ್ಟರ್ಗಳಾಗ ಫ್ಲೋ ಓಡಿಸೋದು ಅದು ಇದು ಮಾಡ್ತೀವಿ ಸರ್. ಯಾವ್ದು ಉತ್ತಮ ಅಂತ ಹೇಳ್ತೀರಾ, ಎತ್ತಿನ ಮುಖಾಂತರ ಕಬ್ಬನಿಯಾಗಲಿ ಹೊಡೆಯೋದು ಉತ್ತಮ ಅಂತ ಹೇಳ್ತೀರಾ, ಏನ್ ಟ್ರ್ಯಾಕ್ಟರ್ನಿಂದ ಈ ಒಂದು ಫ್ಲೋ ಹೊಡೆಯೋದು ಉತ್ತಮ ಅಂತ ಹೇಳ್ತೀರಾ? ಈಗ ನಾವು ಬೇಸಾಯದಿಂದ ಹೊಡೆಯೋದು ಉತ್ತಮ ಸರ್. ಈಗ ನಮ್ಮ ಎತ್ತುಗಳು ಇದ್ರೆ, ಎರಡು ಜೊತೆ ಎತ್ತಿದ್ರೆ ನಾವು ದಿನ ಒಂದು ಎಕರೆ ಹೊಡ್ಕೊಂಡು ಬರ್ತೀವಿ, ಅದರಿಂದ ನಮಗೆ ಲಾಭ ಆಗ್ತಿತ್ತು. ಈಗ ಎತ್ತುಗಳು ಅಂತ ಅಂದ್ರೆ ನೀವು ಹೊರಗಡೆಯಿಂದ ಕೊಂಡ್ಕೊಂಡು ಬರ್ತೀರಾ, ಏನು ಮನೆಯಲ್ಲೇ ಹುಟ್ಟಿದಂತ ಕರುಗಳನ್ನ ಬೇಸಾಯಕ್ಕೆ ರೆಡಿ ಮಾಡ್ತೀರಾ? ಇಲ್ಲ ಸರ್, ನಾವು ಜಾತ್ರೆಯಲ್ಲಿ ತರ್ತೀವಿ. ಮನೆಯಲ್ಲಿ ಅಂತ ಹಸುಗಳು ಈಗೆಲ್ಲ ನಾಟಿ ಹಸು ಇಲ್ಲ, ಎಲ್ಲ ಸೊಲ್ಟಿ ಹೋದವೆ, ಅದರಿಂದ ವರಿಕರುಗಳು ತಯಾರು ಮಾಡೋದಾಗಲ್ಲ. ಜವಾರಿ ಆಕಳುಗಳಿದ್ರೆ ಅವು ತಯಾರು ಮಾಡಬಹುದಾಗಿತ್ತು, ಅದರಿಂದ ಇಲ್ಲ ಜಾತ್ರೆ ಹೋಗಿ ತರ್ತೀವಿ ಸರ್ ನಾವು. ಯಾಕೆ ಇವತ್ತಿನ ಕಾಲದಲ್ಲಿ ನಾಟಿ ಹಸುಗಳನ್ನ ಸಾಕಾಣಿಕೆ ಮಾಡಕ್ಕೆ ಕೃಷಿಕರು ಮುಂದೆ ಬರ್ತಾ ಇಲ್ಲ? ಈಗೆಲ್ಲ ಏನ್ ಸಹ ಎಲ್ಲ ಹಾಲು ಮರಕ್ಕತ್ತಿದಾರ, ಡೈರಿಗೆ ಹಾಲು ಹಾಕೋದು ಅದು, ಅವಾದ್ರೆ ಸ್ವಲ್ಪ ಕರಿತವೆ ಅಂತ ಈಗ ಅಂತ ಆ ಹಸುಗಳು ಯಾರು ಹೆಚ್ಚು ಇದು ಮಾಡೋದಿಲ್ಲ ಸರ್. ಈಗ ನಾಟಿ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರೆ ಹೆಚ್ಚು ನಮ್ಗೆ ಆದಾಯ ಬರಲ್ಲ ಅಂತ ಹೇಳ್ತೀರಾ? ಹ್ಞೂ ಸರ್, ಏನು ಮನೆಗೆ ಊಟಕ್ಕೆ ಪಾಡು ಸರ್, ಊಟಕ್ಕೆ ಪಾಡು, ನಮಗೆ ಬೇಸೆ ಹೊಡಿಯಕ್ಕೆ ಬೋರಿ ಪಾರಿ ಅವು ಅನುಕೂಲ ಆಕವೆ, ಅವು ಚೆನ್ನಾಗೆ ಸರ್ ಅವು ಇದ್ರೆ. ಈಗೆಲ್ಲ ನೀವು ಎಷ್ಟು ವರ್ಷದಿಂದ ಹಸು ಸಾಕಾಣಿಕೆ ಮಾಡ್ತಾ ಬಂದ್ರೆ? ನಾವು ಈಗಲೇ 12 ವರ್ಷದಿಂದಲೂ ಸಾಕ್ತಾ ಇದ್ದೀವಿ ಸರ್. ಯಾಕೆ ಹಸು ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಸಾಕಷ್ಟು ಕೃಷಿ ಭೂಮಿ ಐತಿ, ಕೃಷಿನೇ ಸಾಕಪ್ಪ ಅಂತ ಅನಿಸ್ಲಲ್ಲ ನಿಮಗೆ? ನಾವು ಅದನ್ನೆಲ್ಲ ಸಾಕಿದ್ರೆ ಮತ್ತೆ ನಮಗೆ ಹೊಲಗಳಿಗೆ ಗೊಬ್ಬರ ಬೆಳಿಗ್ಗೆ ಅನುಕೂಲ ಆಗುತ್ತೆ. ಈಗ ನಾವು ಮತ್ತೆ ಸಾಕಲಿಲ್ಲದ್ರೆ ನಮಗೆ ಗೊಬ್ಬರನ ಸಿಗೋದಿಲ್ಲ, ಏನೂ ಆಗೋದಿಲ್ಲ, ಅದರಿಂದ ನಾವು ಮತ್ತೆ ಹಸುಗಳನ್ನ ಸಾಕಕ್ಕೆ ತಯಾರು ಮಾಡಿದ್ದೀವಿ. ಕೃಷಿಯಲ್ಲಿ ಯಶಸ್ಸು ಆಗಕ್ಕೆ ಅಂದರೆ ಹೈನುಗಾರಿಕೆ ಬೇಕು ಸರ್, ಅದರಿಂದ ಹಸು ಸಾಕಾಣಿಕೆ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ ಸರ್. ಪ್ರಾರಂಭದಲ್ಲಿ ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರೆ ನೀವು? ನಾವು 3-4 ಹಸು ಸಾಕಿದ್ದೀವಿ ಸರ್, ದಿನ ಒಂದು 20 ಲೀಟ್ರ್ ಹಾಲು ಹಾಕ್ತಿದ್ದೀವಿ ಸರ್ ಡೈರಿ. ಈಗ ಹಾಲು ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡಬೇಕಾಗುತ್ತೆ? ನಮ್ಮೂರಲ್ಲಿ ಡೈರಿ ಐತೆ ಸರ್, ನಾವು ಡೈರಿಗೆ ಹೋಗ್ತೀವಿ. ಒಂದು ಹಸು ಡೈಲಿ ಬೆಳಿಗ್ಗೆ 3 ಸಾಯಂಕಾಲ 3 ದಿನ 6 ಲೀಟ್ರ್ ಹಾಲು ಕರೀತದೆ ಸರ್, ಅದರಿಂದ ನಮಗೆ ಲಾಭ ಆಗ್ತಿದೆ. ಈಗ ನಮಗೆ ಖರ್ಚು ದುಡ್ಡು ಸಿಕ್ಕಂಗೆ ಆದವು, ಹೊಲಕ್ಕೆ ಗೊಬ್ಬರನೂ ಆಯ್ತು, ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಸರ್. ಈಗೆಲ್ಲ ನೀವು ಈ ಒಂದು ಹಸುಗಳಿಗೆ ಎಲ್ಲ ಇನ್ಸೂರೆನ್ಸ್ ಮಾಡಿಸಿದ್ರೆ? ಹ್ಞೂ ಸರ್, ನಾವು ಹಾಲಿನ ಡೈರಿಯಿಂದಲೇ ಇನ್ಸೂರೆನ್ಸ್ ಮಾಡಿಸಿದ್ದೀವಿ ಸರ್. ಯಾಕೆ ಇನ್ಸೂರೆನ್ಸ್ ಮಾಡಿಸ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಅವಕ್ಕೆ ಒಂದು ಸ್ವಲ್ಪ ರೋಗ ಜಾಸ್ತಿ ಅಲ್ಲ ಸರ್, ಅದರಿಂದ ಇನ್ಸೂರೆನ್ಸ್ ಮಾಡಿಸ್ಬೇಕು ಆಯ್ತೈತೆ ಅಷ್ಟೇ. ಅವು ಸ್ವಲ್ಪ ಕಾಯಿಲೆ ಆದರೆ, ಏನಾರು ಆದರೆ, ಎಫೆಕ್ಟ್ ಆದರೆ, ಅವು ಸತ್ತು ಹೋದ್ರೆ ಲೋನ್ ಕೊಡ್ತಾರಲ್ಲ ನಮಗೆ, ಅದಕ್ಕಾಗಿ ನಾವು ಇನ್ಸೂರೆನ್ಸ್ ಮಾಡಿಸಿದ್ದೀವಿ ಸರ್. ಈಗ ಮತ್ತೆ ನಮಗೆ ಲಾಸ್ ಆಗಬಾರ್ದು ಅಂತೇಳಿ ನೀವೆಲ್ಲ ಮುಂಜಾಗ್ರತೆ ಕ್ರಮವಾಗಿ ಇನ್ಸೂರೆನ್ಸ್ ಮಾಡಿಸ್ಕೊಂಡಿದ್ರ? ಹೌದು ಸರ್, ನಾವು ಇನ್ಸೂರೆನ್ಸ್ ಅದಕ್ಕಾಗಿ ಮಾಡಿಸಿದ್ದೀವಿ ಸರ್. ಈಗ ಹಸುಗಳಿಗೆ ಹೆಚ್ಚು ಕಾಯಿಲೆ ಬರ್ತಾವ ಅಂತ ಹೇಳಿದ್ರ, ಏನೇನು ಕಾಯಿಲೆ ಬರುತ್ತೆ ಹಸುಗಳಿಗೆ? ಮೊದಲು ಜ್ವರ ಬರ್ತವೆ ಸರ್, ಆಮೇಲೆ ಕೆಚ್ಚಲು ಬಾವು ಬರೋದು, ಶಲೆ ಆಗೋದು, ನಾನಾ ನಮೂನಿ ಕಾಯಿಲೆಗಳು ಬರ್ತಾವ ಸರ್. ಕೆಚ್ಚಲ ಬಾವು ಬಂದವಂತೂ ದನ ಭಾರಿ ಕಂಟ್ರೋಲ್ ಅನ್ನು ನೋಡ್ಕೋಬೇಕು ಸರ್. ಈ ಕೆಚ್ಚಲ ಬಾವು ಅಂತಂದ್ರೆ ಯಾಕೆ ಬರ್ತದೆ ಅಂತ ಹೇಳ್ತೀರ ಸರ್? ಅದು ನಾವು ಅಕ್ಕಿ ಕ್ಲೀನ್ ಇಟ್ಕೊಂಡ್ಲಲ್ಲೋದ್ರೆ ಅದರಲ್ಲಿ ಕ್ರಿಮಿ ಕೀಟಗಳು ಮಲೆ ತೊಟ್ಟಿನಲ್ಲಿ ಹೋಗುತ್ತವೆ ಸರ್. ಆ ತೊಟ್ಟಿನಲ್ಲಿ ಹೋದಾಗ ಅವು ಒಳಗೆ ಗಡ್ಡೆ ಆಗಿಬಿಡ್ತದೆ ಸರ್. ಆ ಗಡ್ಡೆಯಿಂದಲೇ ಕೆಚ್ಚಲು ಬಾವು ಬರುತ್ತೆ ಸರ್. ಅಂದ್ರೆ ರೋಗಗಳನ್ನ ನಿಯಂತ್ರಣ ಮಾಡ್ಬೇಕಂತಂದ್ರೆ ಶುಚಿತ್ವಕ್ಕೆ ಹೆಚ್ಚು ಮಹತ್ವ ಕೊಡ್ಬೇಕು ಅಂತ ಹೇಳ್ತೀರಾ? ಹೌದು ಸರ್. ನಾವು ಎಷ್ಟು ಕ್ಲೀನ್ ಆಗಿ ನಾವು ಮನೆಯಲ್ಲಿ ನಾವು ಮನೆಕಿನಕ್ಕೆ ಹೆಂಗೆ ಕ್ಲೀನ್ ಆಗಿ ಇಟ್ಕೊಂಡಿರ್ತೀವೋ ಹಂಗೆ ಕ್ಲೀನ್ ಆಗಿ ಮಾಡ್ಕೊಂಡಿದ್ರೆ ಮಾತ್ರ ಹಸು ಸಾಕಾಣಿಕೆ ಮಾಡ್ಬೋದು ಸರ್. ಈಗ ಹಸು ಸಾಕಾಣಿಕೆ ಕೃಷಿ ಅದನ್ನೆಲ್ಲ ನಿಮ್ ಕೈಲಿ ಎಲ್ಲದನ್ನ ನಿಭಾಯಿಸ್ಕೊಂಡು ಹೋಗಕ್ ಸಾಧ್ಯ ಆಗುತ್ತಾ? ಹ್ಞೂ ಸರ್, ನಾವು ಇಬ್ಬರೇ ಇದೀವಿ, ನಾವೆಲ್ಲ ನಿಭಾಯಿಸ್ಕೊಂಡು ಹೋಗ್ತೀವಿ ಸರ್. ಮೇವು ಹಾಕೋದು, ಸಗಣಿ ಹೊಡಿಯೋದು, ನೀರು ಕುಡಿಸೋದು ಎಲ್ಲ ಕೆಲಸ ಮಾಡ್ತಾರೆ ಸರ್ ನಮ್ಮ ಮನೆಯಲ್ಲಿ ಎಲ್ಲರೂ. ಮೇವು ಅಂತಂದ್ರೆ ಯಾವ ರೀತಿಯಾದಂತ ಮೇವು ಕೊಡ್ತಾ ಇದ್ರೆ? ಮಳೆಗಾಲದಾಗ ಹಸಿ ಮೇವನಾಗ ಮೆಕ್ಕೆಜೋಳ ಸೊಪ್ಪೆ ಸಜ್ಜೆ ರಾಗಿ ನಾನಾ ನಮೂನಿ ಮೇವು ಹಾಕ್ತೀವಿ ಸರ್. ಇನ್ನೇ ಬೇಸಿಗೆಗೆ ಮೆಕ್ಕೆಜೋಳ ರೌದಿ ರಾಗಿ ಹುಲ್ಲು ಮೆಕ್ಕೆಜೋಳ ಸೊಪ್ಪೆ ಒಣಸೊಪ್ಪೆ ಅದನ್ನ ಮೇಯಿಸ್ತೀವಿ ಸರ್. ಈಗ ಹಸುಗಳಿಗೆ ಬೇರೆ ಸಪ್ರೇಟ್ ಆಗಿ ಸೊಪ್ಪೆಗಳು ಬಂದವೆ, ಅಂತ ಸೊಪ್ಪೆಗಳನ್ನೇ ಬೆಳೆಸಲ್ಲ ನೀವು? ಇಲ್ಲ ಸರ್, ಅಂತ ಸೊಪ್ಪೇನು ನೇಪೇರುಲ್ಲ ಬೆಳೆಸಲ್ಲ. ಅದರಿಂದಲೂ ಹಾಲೇನು ಉತ್ಪತ್ತಿ ಆಗಲ್ಲ ಸರ್. ಈ ಸಜ್ಜೆ ಅದರಿಂದ ಆದೋಟು ರಾಗಿ ಸಜ್ಜೆ ಹಾಕಿದೋಟ್ರಿಂದ ಆ ನೇಪೇರುಲ್ಲಿಗೇನು ಉತ್ಪತ್ತಿ ಆಗಲ್ಲ ಸರ್. ಏನ ಮೇವು ಒಂದು ಆಡುವಷ್ಟೇ ಸರ್ ಅದು. ಈಗೆಲ್ಲ ಫುಡ್ ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಕೊಡ್ತೀರ? ಒಂದು ಸಲ ಡೈರಿ ಫುಡ್ ಬರ್ತದೆ ಸರ್. ದಿನ ಬಸಿಗೆ 2 ಕೆಜಿ ಕೊಡ್ತೀವಿ ಸರ್. ಬೆಳಿಗ್ಗೆ 1 ಕೆಜಿ, ಸಾಯಂಕಾಲ 1 ಕೆಜಿ. ಈಗ ಫುಡ್ ಕೊಡ್ಲಿಲ್ಲ ಅಂತಂದ್ರೆ ಹಾಲಿನ ಇಳುವರಿ ಎಷ್ಟೊಂದು ಬರಲ್ಲ ಅಂತ ಹೇಳಿ? ಇಲ್ಲ ಸರ್, ಫುಡ್ ಇಡಲಿಲ್ಲ ಅಂದರೆ ಅವತ್ತು 1 ಲೀಟ್ರ್ ಹಾಲು ಕಮ್ಮಿ ಆಗಿಬಿಡ್ತಾವೆ ಸರ್. ಅದರಿಂದ ಫುಡ್ ಇಟ್ಟರೆ ನಮಗೆ ಇಂಪ್ರೂವ್ ಆಗುತ್ತೆ ಸರ್. ಈಗ ಹಸುಗಳು ಒಯ್ಯದ ಮೇಲೆ ಕರುಗಳನ್ನ ಯಾವ ರೀತಿ ಪಾಲನೆ ಮಾಡ್ತೀರ ಸರ್? ಫಸ್ಟಿಗೆ ಕೊರ ಹಾಕಿದ ತಕ್ಷಣವೇ ನಾವು ಆಕಳಿನ ಮುಂದಕ್ಕೆ ಕೊರ ಹಾಕ್ತೀವಿ ಸರ್. ಅವನ್ನೆಲ್ಲ ಕ್ಲೀನಾಗಿ ಇದು ಮಾಡಿದ್ಮೇಲೆ ಸ್ನಾನ ಮಾಡಿಸಿ ಆ ಕೊರ ಹಾಲು ಕುಡಿಸ್ತೀವಿ ಸರ್. ನಾವು ಫಸ್ಟಿಗೆ ಹಾಲು ಕುಡಿಸಿದ ಮೇಲೆ ಬೇರೆ ಜಾಗತ್ತಾಗೆ ಕ್ಲೀನ್ ಜಾಗತ್ತಾಗೆ ಕಟ್ತೀವಿ ಸರ್. ಈಗ ಸಾಕಷ್ಟು ಜನ ರೈತರು ಏನು ಹೇಳ್ತಾರಪ್ಪ ಅಂತಂದ್ರೆ ಹೆಚ್ಚು ಹೆಚ್ಚು ಗೀಬ್ದಲ್ಲಿ ಕುಡಿಸ್ಬಾರ್ದು ಅಂತ ಹೇಳ್ತಾರೆ. ಅದೇನು ಸರ್, ಈದು 2 ಗಂಟೆ ಆಗ್ತಲೋ ಆ ಗೀಬ್ದಲ್ಲಿ ಕುಡಿಸಿದ್ರೆ ಏನಾಗಲ್ಲ. ಫಸ್ಟಿಗೆ ಅದನ್ನೇ ಡಾಕ್ಟರ್ಗಳು ಹೇಳೋದು ಅಷ್ಟೇ, ಫಸ್ಟಿಗೆ ಈದ ದಿನ ಗೀಬ್ದಲ್ಲಿ ಕುಡಿಸ್ರಿ ಅಂತ ಹೇಳ್ತಾರೆ ಸರ್. ಏನಾಗಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ ಸರ್. ಕರಿಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬುವಷ್ಟು ಹಾಲು ಕುಡಿಸಿದ್ರೆ ಉತ್ತಮ ಅಂತ ಹೇಳ್ತಾರೆ. ಹ್ಞೂ ಸರ್, ಅದು ಎಷ್ಟು ಕುಡಿಸ್ತೀವೋ ಅಷ್ಟು ಒಳ್ಳೇದು ಸರ್ ಕರಿಗೆ. ಈಗ ಕರುಗಳನ್ನ ಚೆನ್ನಾಗಿ ನೀವು ಸಾಕಾಣಿಕೆ ಮಾಡಿದ್ರೆ ಮುಂದೆ ನಿಮಗೂ ಸಾಕಷ್ಟು ಲಾಭ ಇದೆ. 3 ಭಾಗ ನಾವು ಕರ್ಕಂದ್ರೆ ಕರಿಗೆ 1 ಭಾಗ ಹಾಲು ಬಿಡ್ಬೇಕು ಸರ್. ಹಂಗಾದ್ರೆ ಕರು ಇಂಪ್ರೂವ್ಮೆಂಟ್ನೇ ಬರ್ತಾವೆ ಸರ್. ಈಗ 3-4 ವರ್ಷ ಚೆನ್ನಾಗಿ ಸಾಕಾಣಿಕೆ ಮಾಡಿದ್ದಪ್ಪ ಅಂತಂದ್ರೆ ಅದು ದೊಡ್ಡದಾಗಿ ಅದು ನಿಮಗೆ ಸಾಕಷ್ಟು ಆದಾಯ ತಂದುಕೊಡುತ್ತೆ. ಹ್ಞೂ ಸರ್, 3 ವರ್ಷಕ್ಕೆ ಅದೇ ಅದು ಕರು ಹಾಕೋ ಟೈಮಿಗೆ ಬಂದುಬಿಡ್ತದೆ ಸರ್. ಒಟ್ಟಾರೆ ನಿಮಗೆ ಕೃಷಿ ಜೊತೆಗೆ ಮತ್ತೆ ಹೈನುಗಾರಿಕೆ ಮಾಡಿದ್ರಿಂದಲೂ ಸಾಕಷ್ಟು ಲಾಭ ಇದೆ. ಹ್ಞೂ ಸರ್, ಎಲ್ಲ ಕಡೆಯಿಂದಲೂ ಲಾಭ ಇದೆ ಸರ್, ನಮಗೇನು ಲಾಸ್ ಆಗಿಲ್ಲ. ಮತ್ತೆ ಇದ್ರ ಜೊತೆಗೆ ರಾಗಿ ಬೆಳಿತೀವಿ, ನವಣೆ ಬೆಳಿತೀವಿ ಅಂತ ಹೇಳಿದ್ರ. ಈಗೆಲ್ಲ ಸಾಕಷ್ಟು ಜನ ರೈತರು ರಾಗಿ ನವಣೆ ಕಡಿಮೆ ಮಾಡಿದ್ದಾರೆ, ಅಂಥದ್ರಲ್ಲೂ ನೀವು ಯಾಕೆ ಬೆಳಿಬೇಕಂತ ಆಸಕ್ತಿ ತೋರಿಸ್ತಾ ಇದ್ರ ಸರ್? ನಮಗೆ ದನಿ ಮೇವಿನಿಚ್ಚಿಗಾಗಿ ನಾವು 1 ಎಕರೆ 1.5 ಎಕರೆ ವರ್ಷ ಮಾಮೂಲ ರಾಗಿ ಹಾಕ್ತಾ ಇರ್ತೀವಿ ಸರ್. ಊಟಕ್ಕೆ ಬೇಕು, ನಾವು ರಾಗಿನೇ ಊಟ ಮಾಡೋದು. ನಮಗೆ ಬರೀ ಮೆಕ್ಕೆಜೋಳ ರಾವಿದೆ ಅಂದರೆ ಇದಾಗಲ್ಲ. ಈ ಜನಗಳು ಕೊಯ್ಯ ಇಚ್ಚಿಗಾಗಿನೇ ರಾಗಿ ಹಾಕದ್ ಬಿಟ್ಟಿದಾರೆ. ಈಗ ಎಷ್ಟೋ ಜನ 4-5 ಸಾವಿರ ರೂಪಾಯಿ ಕೊಯ್ಯ ಕೊಡಕಂತ ರಾಗಿ ಎಷ್ಟೋ ಜನ ಬಿಟ್ಬಿಡ್ತಾರೆ ಸರ್ ಹಾಕೋದು. ಅದಕ್ಕಾಗಿ ನಾವು ಕೂಲಿ ಹಾಕಂದ್ ನಾವೇ ಕೊಯ್ತೀವ. ವರ್ಷ 1-1.5 ಎಕರೆ ರಾಗಿ ಹಾಕ್ಯಂತೀವಿ ಸರ್. ಮನೆಗೆ ನಮಗೆ ಊಟಕ್ಕೆ ಅದಕ್ಕೆಲ್ಲ ಬೇಕಲ್ಲ, ಅದಕ್ಕಾಗಿ ನಾವು ರಾಗಿ ಹಾಕ್ತೀವಿ. ಅಂದ್ರೆ ನೀವು ಯಾವುದೇ ಕೆಲಸ ಮಾಡಿದ್ರು ಕೃಷಿ ಕಾರ್ಮಿಕರು ಸಿಗ್ಲಿಲ್ಲ ಅಂತಂದ್ರೆ ಸ್ವತಃ ನೀವೇ ಮಾಡಕ್ಕೆಲ್ಲ ರೆಡಿ ಇದ್ರ? ಹ್ಞೂ ಸರ್, ನಾವೇ ಎಲ್ಲ ಮನೆಯವರೆಲ್ಲ ನಾವೇ ಸ್ವತಃ ಮಾಡ್ತೀವಿ ಸರ್. ಇವತ್ತು ಕೃಷಿ ಕಾರ್ಮಿಕರ ಮೇಲೆ ಅವಲಂಬಿತರಾಗಬಾರ್ದು ಅಂತ ನಿಮ್ಮ ಅನಿಸಿಕೆ? ಹ್ಞೂ ಸರ್, ನಾವೇ ಎಲ್ಲ ಮನೆಯವರೆಲ್ಲ ಕೆಲಸ ನಾವೇ ಮಾಡ್ತೀವಿ, ನಾವೇನು ಅವ್ರನ್ನೇ ಕಾಯೋದು ಏನು ಅನ್ಸೋದಿಲ್ಲ ಸರ್. ಈಗ ರಾಗಿ ಬೆಳೆಯಕಂತಂದ್ರೆ ಖರ್ಚು ಜಾಸ್ತಿ ಅಂತಾರೆ, ಕಟಾವು ಮಾಡೋದ ಸಂದರ್ಭದಲ್ಲಿ ಮಾತ್ರ ಖರ್ಚು, ಬಾಕಿ ಉಳಿದ ಟೈಮ್ನಲ್ಲಿ ಏನು ಖರ್ಚು ಬರುತ್ತೆ ರಾಗಿ ಬೆಳೆಯಕ್ಕೆ? ಇಲ್ಲ ಸರ್, ಬಾಕಿ ಟೈಮ್ನಾಗೇನೆ ಖರ್ಚು ಏನು ಭಾಳ ಬರಲ್ಲ. ಮೆಕ್ಕೆಜೋಳದೊಟ್ಟೆ ಖರ್ಚು ಬರಲ್ಲ, ಏನು ಕಟಾವು ಮಾಡಕ್ಕಾರ ಅಷ್ಟೇ ಖರ್ಚು ಜಾಸ್ತಿ. ಆ ಕಟಾವಿಗಾಗಿ ಜನ ಎದುರಿದಾರೆ ರಾಗಿ ಬೆಳೆಯೋದು. ಒಳ್ಳೇದು ಕಲೇಶ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಜಗಳೂರು ತಾಲೂಕು ಬಿಸ್ತುವಳ್ಳಿ ಗ್ರಾಮದ ಕೃಷಿಕ ಕಲ್ಲೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು UM ಮರುಳಸಿದ್ದೇಶ್. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣುಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ, ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿ. ಮೊದಲಿಗೆ ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ಕಡಲೆಕಾಳು ಕನಿಷ್ಠ ಮತ್ತು ಗರಿಷ್ಠ 3,805 ರೂಪಾಯಿಗಳು, ನೆಲಗಡಲೆ ನಾಟಿ ಶೇಂಗಾ 2,029 ರೂಪಾಯಿಗಳಿಂದ ಗರಿಷ್ಠ 7,819 ರೂಪಾಯಿಗಳು, ಮೆಕ್ಕೆಜೋಳ ಕನಿಷ್ಠ 2,330 ರೂಪಾಯಿಗಳಿಂದ 2,522 ರೂಪಾಯಿ, ಸೂರ್ಯಕಾಂತಿ 3,779 ರೂಪಾಯಿಗಳಿಂದ 5,669 ರೂಪಾಯಿಗಳು. ಇದು ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದರ. ಇನ್ನು ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಜ್ಜೆ 1,826 ರೂಪಾಯಿಗಳಿಂದ 2,369 ರೂಪಾಯಿಗಳು, ಹರಳು ಬೀಜ 6,316 6,363 ರೂಪಾಯಿ, ಹತ್ತಿ 7,889 ರೂಪಾಯಿಗಳಿಂದ ಗರಿಷ್ಠ 10,419 ರೂಪಾಯಿ, ನೆಲಗಡಲೆ 2,856 ರೂಪಾಯಿಗಳಿಂದ 7,899 ರೂಪಾಯಿಗಳು, ಜೋಳ 1,458 ರೂಪಾಯಿಗಳಿಂದ 2,336 ರೂಪಾಯಿ, ಮೆಕ್ಕೆಜೋಳ 2,808 2,511 ರೂಪಾಯಿಗಳು, ನವಣೆ ಹೈಬ್ರಿಡ್ ಕನಿಷ್ಠ 2,616 2,782 ರೂಪಾಯಿಗಳು. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯನ್ನ ಕೇಳಿದ್ರಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಕೃಷಿರಂಗ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಜನಪದ ಗೀತೆ. ಕಿನ್ನುಡಿ ನುಡಿಸೋಣ, ದನಿ ಚಂದವೋ ದನಿ ಚಂದವೋ, ಕಿನ್ನುಡಿ ನುಡಿಸೋಣ, ಬೆರಳಿನಂದ ಚಂದವ ಕಿನ್ನುಡಿ ನುಡಿಸೋಣ, ಬೆರಳಿನಂದ ಚಂದವೋ. ಚಕ್ಕಿ ನುಂಗ್ರಕ್ಕೆ ನಾರಿ ಮನಸಿಟ್ಟಳು, ಬಿಲ್ಲಿ ನುಂಗ್ರಕ್ಕೆ ನಾರಿ ಮನಸಿಟ್ಟಳು, ಬಿಲ್ಲಿ ನುಂಗ್ರಕ್ಕೆ ನಾರಿ ಮನಸಿಟ್ಟಳು. ಎಲ್ಲೋ ಜೋಗಪ್ಪ ನಿನ್ನ ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಸ್ಥಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಸ್ಥಳಮಾನೆ. ಅಹಲೋಲು ಕಿನ್ನುಡಿಯಾ ನುಡಿಸೋನೆ ಜೋಗಿ, ಮೊಗ್ಗಾಗಿ ಬಾರು ತುರುಬೀಗೆ ನೀನು, ಮೊಗ್ಗಾಗಿ ಬಾರು ತುರುಬೀಗೆ. ಬೆಟ್ಟ ಹತ್ತೋಗಬೇಕು ಬೆಟ್ಟ ಇಳಿದೋಗಬೇಕು, ಅಲ್ಲದೆ ಕಣೆ ನನ್ನ ರಮಾನೆ ನಾರಿ, ಅಲ್ಲದೆ ಕಣೆ ನನ್ನ ಸ್ಥಳಮಾನೆ, ಅಲ್ಲದೆ ಕಣೆ ನನ್ನ ರಮಾನೆ.